ಅಲ್ಲಿಂದ ಗ್ರಾಮದಲ್ಲಿ ಒಂದು ರೈಸ್ ಹಲ್ಲರ್ ಮಾಡಿ 1987 ಅಲ್ಲಿಂದ ಸ್ಟಾರ್ಟ್ ಮಾಡಿ 93 ತನಕನು ಚಾಲನೆ ಮಾಡಿಸ್ತಾ ಬಂದೆ. ಹಾಗಾಗಿ ಗ್ರಾಮದಲ್ಲಿ ಎಲ್ಲರ ಸಂಪರ್ಕ ಇತ್ತು ನನಗೆ. ಗ್ರಾಮ ಪಂಚಾಯತಿ ಸದಸ್ಯನಾಗಿ 3 ಟರ್ಮ್, ಬೆಟ್ಟಗಿರಿ ವಿಎಸ್ಎಸ್ ನ ಅಧ್ಯಕ್ಷನಾಗಿ 2.5 ವರ್ಷದಾಗೆ 3 ಟರ್ಮ್ ನಾನು ವಿಎಸ್ಎಸ್ ನ ಅಧ್ಯಕ್ಷನಾಗಿಯೂ ಅಲ್ಲಿಯೂ ಹಲವಾರು ಕಾರ್ಯಚಟುವಟಿಕೆಯನ್ನು ಮಾಡಿದ್ದೇನೆ. ಹಾಗೆಯೇ ಈಗ ನಾನು ನಾಪುಲ್ ಕೊಡ ಸಮಾಜದ ಡೈರೆಕ್ಟರ್ ಆಗಿ 25 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಿದ್ದೇನೆ. ಹಲವಾರು ಸಣ್ಣಪುಟ್ಟ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೇನೆ. ಹಾಗೆಯೇ ಧಾರ್ಮಿಕ ಕ್ಷೇತ್ರ ನನಗೆ ಭಾರಿ ಒಲವು. ಹಾಗೆ ನಮ್ಮ ಪಾದರು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗಾಗಿ ಭಾರಿ ಟೊಕ್ಕ ಕಟ್ಟಿ ನಿರ್ತಿ ಇತರರಾದ ಹಿರಿಯರಾದ ಜೋಯಪ್ಪ ಹಾಗೂ ಹಲವು ಸಂಘಟನೆಗಳೊಂದಿಗೆ ನಾನು ಸುಮಾರು 30 ಲಕ್ಷ ರೂಪಾಯಿಯ ಕೆಲಸವನ್ನ ಕೈಗೊತ್ತುಕೊಂಡು ಅದನ್ನು ಪೂರೈಸಿದ್ದೇನೆ. ಹಾಗೆಯೇ ಪಾಲೂರು ಶ್ರೀ ಹರಿಶ್ಚಂದ್ರ ದೇವಸ್ಥಾನ ಅಂತೇಳಿದೆ, ಅದರದ್ದು ಮೊದಲನೇ ಬಾರಿಗೂ ಬ್ರಹ್ಮಕಲಶ ಮಾಡಿ ಪುನಃ ಈಗ 14 ವರ್ಷ ಕಳೆದು 12 ವರ್ಷ ಮಾಡಬೇಕಾಗಿತ್ತು. ಕಾರಣಾಂತರದಿಂದ 2 ವರ್ಷ ಮುಂದೆ ಹೋಯಿತು ಅದು. ಅದನ್ನು ಸಮೇತ ನೀಲೇಶ ತಂತ್ರಿಗಳಿಂದ ಬ್ರಹ್ಮಕಲಶ ಮಾಡಿ ದೃಢ ಸಂಕಲ್ಪ ಮಾಡಿ ಊರಿಗೆ ವಹಿಸಿದ್ದೇವೆ. ಹಾಗಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ನನಗೆ ಹೆಚ್ಚು ಒಲವಿದ್ದ ಕಾರಣ ಏನು, ದೇವರು ನನ್ನ ಕೈ ಬಿಡಲಿ ಅಂತ ಕಾಣ್ತದೆ. ಕೃಷಿಯಲ್ಲಿ ಆಗಲಿ ವ್ಯಾಪಾರದಲ್ಲಿ ಆಗಲಿ ಹಾಗೂ ನನಗೆ ಎಲ್ಲರ ಸಹಕಾರನೂ ಇತ್ತು, ಹಾಗೆ ಜನಮನ ಗಳಿಸ್ತಾ ಬಂದೆ. ಹಾಗಾಗಿ ನನ್ನ ಕೃಷಿಯಲ್ಲೂ ನನಗೆ ಹಲವಾರು ಜನರ ಒಂದು ಸಹಕಾರದೊಂದಿಗೆ ನಾನು ನನ್ನ ತಂದೆ ತಾಯಿ ಮಾಡಿಟ್ಟಂತಹ 18 ಎಕರೆ ಆಸ್ತಿ ಇತ್ತು, ಅದರೊಟ್ಟಿಗೆ ನಾನೊಂದು 10 ಎಕರೆ ಆಸ್ತಿಯನ್ನು ತೆಗೆದೆ. ಹಾಗೆ ಮಡಿಕೇರಿಯಲ್ಲಿ ಸ್ವಲ್ಪ 2-3 ಮನೆಗಳನ್ನು ಮಾಡಿಕೊಂಡಿದ್ದೇನೆ. ಅಲ್ಲಿ ಸ್ವಲ್ಪ ಬಾಡಿಗೆ ಅಂತೇಳಿ ಬರ್ತದೆ. ಹಾಗಾಗಿ ಖರ್ಚಿಗೆ ತೊಂದರೆ ಇಲ್ಲದೆ ಇವತ್ತು ಸಮಾಜದಲ್ಲಿ ಉತ್ತಮ ಗೌರವಂತ ವ್ಯಕ್ತಿಯಾಗಿ ಜನ ಗುರುತಿಸುವಾಗಿ ನಾನು ನಡ್ಕೊಂಡಿದ್ದೇನೆ. ಸಮಾಜದಲ್ಲಿ ಇಲ್ಲಿ ತನಕ ಯಾವುದೇ ನಾನು ತಪ್ಪು ಅಭಿಪ್ರಾಯಗಳಿಗೆ ಮನ್ನಣೆ ಕೊಡದೆ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಜೀವನದಲ್ಲಿ ಮುಂದಕ್ಕೆ ಬಂದಿದ್ದೇನೆ. ಈಗ ಒಂದು 28 ಎಕರೆ ತೋಟ ಇದೆ, ಅಂದಾಜು ಎಕರೆಗೆ 30-35 ಚೀಲ ಕಾಫಿ ಎವರೇಜ್ ಕೊಯ್ತೇನೆ. ಒಂದು 20 ಟನ್ ಅಡಿಕೆ ಬರ್ತದೆ ಈಗ, ಅದು ಎಲ್ಲ ತೀರ್ಥಹಳ್ಳಿ ವೆರೈಟಿ, ಒಳ್ಳೆ ವೆರೈಟಿಯ ಗಿಡ ಹಾಕಿದ ಕಾರಣ ಅದಕ್ಕೂ ಒಂದು ಮೇಸ್ತ್ರಿನ ಬಿಟ್ಕೊಂಡಿದ್ದೇನೆ. ತೋಟದ ಕೆಲಸಕ್ಕೆ ಒಬ್ಬ ಮೇಸ್ತ್ರಿನ ಬಿಟ್ಕೊಂಡಿದ್ದೇನೆ. ಹಾಗೆ ಲೇಬರ್ಗಳು ಸಮೇತ ನನ್ನ ಕುಟುಂಬ ಅಂತೇಳುವ ಒಂದು ಭಾವನೆಯಿಂದ ಅವರನ್ನು ದೇವರ ತರನೇ ನೋಡಿ ಅವರು ಇದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ಆ ಭಾವನೆಯಿಂದ ಅವರಿಗೂ ಅಲ್ಪ ಸ್ವಲ್ಪ ಲಾಭದಲ್ಲಿಯೂ ಅವರನ್ನು ಕ್ಷೇಮವಾಗಿ ನೋಡಿಕೊಂಡು ನಾನು ನನ್ನ ದಿನಗಳನ್ನ ಕಳಿತಿದ್ದೇನೆ. ಹೇಳ್ತಾ ಇದ್ರೆ ಪಿ ಯು ಸಿ ನಂತರ ITI ಮಾಡಿಕೊಂಡು ರೈಸ್ ಮಿಲ್ ಅನ್ನ ಹಾಕಿದೆ ಅಂತ ಅನ್ಕೊಂಡು, ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ನಾನು 83ಕ್ಕೆ 4 ಮಿಲ್ ಸ್ಟಾರ್ಟ್ ಮಾಡಿದೆ, 87ರಲ್ಲಿ ರೈಸ್ ಮಿಲ್ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಅಂತಂದ್ರೆ ಮನೆಯಲ್ಲಿ ರಾಟೆ ಓದಿ ಅಂತಂದ್ರೆ ಅದಕ್ಕೆ ಜನ ಸಿಗೋದಿಲ್ಲ, ಆ ರಾಟೆಲಿ ಮೇದ ಅಕ್ಕಿಯನ್ನು ಉಣ್ಲಿಕ್ಕೂ ಸರಿಯಾಗೋದಿಲ್ಲ. ಅಲ್ಲಿಂದ ಏನಾಯ್ತು, 87, 88, 90 ತನಕ ಚೆನ್ನಾಗಿ ನಡೀತಾ ಇತ್ತು ರೈಸ್ ಮಿಲ್. ಅಲ್ಲಿಂದ ಈ ನಗರದಲ್ಲಿ ರೈಸ್ ಮಿಲ್ ಬಂದ ಕಾರಣ ಎಲಿವೇಟರ್ಸ್ ಅದೆಲ್ಲ ಸಿಸ್ಟಮ್ ಬಾರಿ ಚೆನ್ನಾಗಿದೆ ಕಾರಣ ಜನರೆಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ. ಯಾಕಂದ್ರೆ ಒಂದು ಸ್ವರಾಜ್ ಮಜ ಮಾಡ್ಕೊಂಡ್ರೆ 5-6 ಜನರು ಸೇರಿ ಒಟ್ಟಿಗೆ ಹೋಗುತ್ತೆ, ಅವ್ರಿಗೆ ಬಾಡಿಗೆನೂ ಕಮ್ಮಿ ಆಗ್ತಾ ಇತ್ತು, ಹಲ್ಲರಿಗಿಂತ ಅಲ್ಲಿ ಕ್ವಿಂಟಾಲ್ ಮೇಲೆ ಒಂದು 5-10 ಕೆಜಿ ಅಕ್ಕಿನೂ ಜಾಸ್ತಿ ಬರ್ತಾ ಇತ್ತು. ಹಾಗಾಗಿ ಅವರ ಲಾಭವನ್ನು ನೋಡ್ತಾರೆ ಎಲ್ಲರೂ, ಸ್ವಾಭಾವಿಕವಾಗಿ ಅದು ಇರುವಂತದ್ದೆ. ಹಾಗಾಗಿ ಏನಾಯ್ತು, ನನಗೆ ಸ್ವಲ್ಪ ರೈಸ್ ಮಿಲ್ ಅಲ್ಲಿ ಹೇಳುವಷ್ಟು ವರಮಾನ ಬರೋದು ಕಾಣಲಿಲ್ಲ. ಅಲ್ಲಿಂದ ನಾನು ಸ್ವಲ್ಪ ಹಾಗೇನೆ ಸ್ವಲ್ಪ ರಾಜಕೀಯವಾಗಿಯೂ ಅಷ್ಟೇನೆ ಮತ್ತೆ ಧಾರ್ಮಿಕವಾಗಿ ಇದ್ದ ಕಾರಣ ನಾನು ರೈಸ್ ಮಿಲ್ ಮುಚ್ಚಲೇ ಬೇಕಾಯ್ತು. ಯಾಕಂದ್ರೆ ನನಗೆ ವರ್ಕೌಟ್ ಆಗ್ತಿರ್ಲಿಲ್ಲ, ಅದಕ್ಕಾಗಿ ಅಂದ್ರೆ ಆ ದಿವಸನೇ ಚೆನ್ನಾಗಿತ್ತು, ಪರಸ್ಪರ ಪ್ರೀತಿ ಇತ್ತು. ಈಗ ಕಮರ್ಷಿಯಲ್ ಆಗ್ಬಿಟ್ಟಿದೆ, ನಾವು ಒಬ್ರೊಬ್ರಿಗೆ ಮಾತಾಡ್ಲಿಕ್ಕೂ ನಮ್ಮಲ್ಲಿ ಟೈಮ್ ಇಲ್ಲ. ಆಗ ಎಂತಂದ್ರೆ ಆ ಎಲ್ಲ ಕೂಡು ಕುಟುಂಬ ತರ ಎಲ್ಲಿ ಕಂಡ್ರು ಮಾತಾಡೋದು, ಆ ಪ್ರೀತಿ ಸ್ನೇಹ ಬಾರಿ ಚೆನ್ನಾಗಿತ್ತು ಆ ಕಾಲದಲ್ಲಿ ಅಂತ ನನ್ನ ಅಭಿಪ್ರಾಯ ಕಾಣ್ತಾ ಉಂಟು. ರೈಸ್ ಮಿಲ್ ಆದ ಬಳಿಕ ಅಂದ್ರೆ ಅದರ ಅಧ್ಯಾಯ ಮುಕ್ತಾಯದ ಬಳಿಕ ಈ ಕಡೆ ಸಂಪೂರ್ಣವಾಗಿ ಕೃಷಿಗೆ ಬಂದ್ರೆ ಅಥವಾ ಬೇರೆ ಉದ್ಯೋಗವನ್ನ ಹುಡುಕೊಂಡ್ರೆ ಹೇಗೆ? ಇಲ್ಲ, ನಾನು ಉದ್ಯೋಗಕ್ಕೆ ಹೋಗ್ಲಿಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೆ, ಇಟ್ಟಿಗೆ ಮಾಡಿಸ್ತಾ ಇದ್ದೆ. ಇಟ್ಟಿಗೆ ಅಂದ್ರೆ ಕಂಟ್ರಿ ಬ್ರಿಕ್ಸ್, ಅದೊಂದು 30-35 ಜನರ ತಂಡ ಕಟ್ಕೊಂಡು ನವೆಂಬರ್ ತಿಂಗಳಿಂದ ಸುಮಾರು ಏಪ್ರಿಲ್ ತಿಂಗಳ ತನಕ ಕಂಟ್ರಿ ಬ್ರಿಕ್ಸ್ ಈ ಕನ್ಯಾಕುಮಾರಿ ಲೇಬರ್ ಬಂದು ನನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನನಗೆ 3 ಸ್ವರಾಜ್ ಮಜ್ಜ 2 ಪಿಕಪ್ ಇಟ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ವ್ಯಾಪಾರನೂ ಇತ್ತು, ತೋಟದ ಕಡೆ ಗಮನ ಕೊಡ್ತಾ ಇದ್ದೆ, ಮತ್ತೆ ತೋಟದ ಕಡೆ ನನ್ನ ತಂದೆ ತಾಯಿಯೂ ಗಮನ ಕೊಡ್ತಿದ್ರು. ಹಾಗಾಗಿ ನನಗೆ ತೋಟದ ಬಗ್ಗೆ ದೊಡ್ಡ ಒಂದು ಲಕ್ಷ್ಯ ಇರಲಿಲ್ಲ. ಅಲ್ಲಿಂದ ಏನಾಯ್ತು, ನನ್ನ ಅಮ್ಮ ಮರಣಪಟ್ಟ ಮೇಲೆ ಸ್ವಲ್ಪ ಕಾರಣಾಂತರದಿಂದ ನಾನು ತೋಟದ ಬಗ್ಗೆ ಲಕ್ಷ್ಯ ತಗೊಳ್ಬೇಕಾಗಿತ್ತು. ಹಾಗಾಗಿ ಈಗ ಬಿಸ್ನೆಸ್ ಎಲ್ಲ ನಿಲ್ಲಿಸಿ ತೋಟದ ಕಡೆ ಗಮನ ಕೊಟ್ಟು ಅಲ್ಲಿಯೂ ಸಾಕಷ್ಟು ವೃದ್ಧಿ ಹೊಂದಿದ್ದೇನೆ ಅಂತೇಳಿ ಒಂದು ನಂಬಿಕೆ ನನ್ನಲ್ಲಿ ಇದೆ. ಪಳಂಗಪ್ಪನವರು ತಮ್ಮ ತಂದೆ, ನೀವೆಲ್ಲ ಎಷ್ಟು ಜನ ಅಣ್ಣ ತಮ್ಮಗಳು ಅಕ್ಕತಂಗಿಯರು? ನಾನು ಒಬ್ಬ ಮಗ ತಂದೆ ತಾಯಿಗೆ, ಇಬ್ರು ತಂಗಿಂದ್ರು, ಒಬ್ರು ಈಗ DFO ಆಗಿ ರಿಟೈರ್ ಆದ್ರು, ಇನ್ನೊಂದು ತಂಗಿ ಗಂಡ ಅವರು ಪ್ಲಾಂಟ್ರೆ ವಿರಾಜಪೇಟೆಯಲ್ಲಿದ್ದಾರೆ, ಒಬ್ರು ನೆಲ್ಜಿಯಲ್ಲಿದ್ದಾರೆ. ಹಾಗಾಗಿ ಅವರು ಮಕ್ಕಳು ಮರಿಯಾಗಿ ಅವರು ಚೆನ್ನಾಗಿದ್ದಾರೆ. ಪಾಲೂರು ಸುತ್ತಮುತ್ತ ಎಷ್ಟು ಕಡೆಗೆ ನಿಮ್ದು ತೋಟ ಇದೆ? ಪಾಲೂರಲ್ಲಿ 18 ಎಕರೆ ಇದೆ, ಪಕ್ಕದ ಹೆರನೋಡು ಗ್ರಾಮದಲ್ಲಿ ಒಂದು 8 ಎಕರೆ ಇದೆ. ಹಾಗಾಗಿ ಒಂದು 27-28 ಎಕರೆ ತೋಟ ಬರ್ತದೆ, ಚೆನ್ನಾಗಿ ತೋಟ ಎಲ್ಲ ಫಿಲ್ ಅಪ್ ಮಾಡಿದ್ರೆ ಎಲ್ಲೂ ಖಾಲಿ ಜಾಗ ಅಂತ ಹೇಳಿದ್ರೆ ಬಿಡೋದಿಲ್ಲ. ಒಂದು ಮರ ಬಿದ್ದು ನಾಲ್ಕು ಗಿಡ ಹೋಯ್ತು ಅಂದ್ಕೊಂಡ್ರೆ ಅಲ್ಲಿಗೆ 10 ಗಿಡ ನಡ್ತೇನೆ. ಯಾಕಂದ್ರೆ ಈಗ ನಾ ಈ ಹೊಸ ವೆರೈಟಿ ಡಾರ್ಪ್ ಅಂತೇಳಿ ಒಂದು ರೋಬಸ್ಟದ ತಳಿ ಇದೆ, ಅದನ್ನು ಇಂಟರ್ಪ್ಲಾಂಟ್ ಆಗಿ ಮಾಡ್ತೇನೆ. ಹಾಗಾಗಿ ತೋಟದಲ್ಲಿ ಎಲ್ಲಿ ನನ್ನ ಕಾಲಿ ಅಂತ ಹೇಳೋದು ಬಿಡೋದೇ ಇಲ್ಲ. ಅದು ಅಲ್ಲದೆ ನಮ್ದು ಇಲ್ಲಿ ಕೇತರೆ ಮಣ್ಣು ಅಂತ ಹೇಳ್ತೇವೆ, ಕೇತರೆ ಮಣ್ಣು ಕೆಂಪು ಮಣ್ಣು. ಕೆಂಪು ಮಣ್ಣು ಇರುವ ಕಾರಣ ಪಾಲೂರು ಗ್ರಾಮದಲ್ಲಿ ಎಕರೆಯ ಇಳುವರಿ ಸ್ವಲ್ಪ ಕಮ್ಮಿ. ಮಳೆಗಾಲದಲ್ಲಿ ಬೇಸಿಗೆ ಕಾಫಿ ಹಿಡಿತದೆ, ಮಳೆಗಾಲದಲ್ಲಿ ಸ್ವಲ್ಪ ಕಾಫಿ ಉದುರುವಿಕೆ ಜಾಸ್ತಿ. ಅದಕ್ಕಾಗಿ ನಾನು ಸ್ವಲ್ಪ ಅಡಿಕೆಗೆ ಮನ್ನಣೆ ಜಾಸ್ತಿ ಕೊಡ್ತಾ ಇದ್ದೇನೆ. ಹಾಗಾಗಿ ಅಡಿಕೆ ಒಳ್ಳೆ ಫಸಲು ಕೊಯ್ತಿದ್ದೇನೆ, ಮತ್ತೆ ಅಡಿಕೆನೂ ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತೇಳೋ ಭರವಸೆ ನನ್ನಲ್ಲಿ ಇದೆ. ಮುಂದೆ ಏಲಕ್ಕಿ ಇತ್ತು, ಆ ಏಲಕ್ಕಿ ಹೋದ ಮೇಲೆ ನಮಗೆ ಈಗ ಏಲಕ್ಕಿಗೆ ಈ ಕೆಂಪು ಮಣ್ಣು ಕೆಂಪಣ್ಣು ಅಂತ ಹೇಳ್ತವೆ, ಅದು ಭಾರೀ ಒಳ್ಳೆ ಮಣ್ಣಾಗಿತ್ತು. ಕೆಮ್ಮಣ್ಣು ಅಂತ ಹೇಳುವಂತಂದು ಏಲಕ್ಕಿಗೆ ಸೂಕ್ತ ಅಲ್ಲದ ಕಾಫಿ ಅಂತ ಸೂಕ್ತ ಅಲ್ಲ. ಅದಕ್ಕಾಗಿ ನಾನು ಈಗ ಅಡಿಕೆ ಕೃಷಿ ಬಗ್ಗೆ ಒಳ್ಳೆ ಒಲವು ತೋರಿತಿದ್ದೇನೆ. ಲೆಕ್ಕ ಹಾಕಿದ್ರೆ ನಮಗೆ ಏಕರೆಗೆ 1.5 ಲಕ್ಷ ರೂಪಾಯಿ ವರಮಾನ ಅಡಿಕೆಯಲ್ಲಿ ಬರ್ತದೆ. ಅದೇ ಕಾಫಿಯಲ್ಲಿ ಏಕರೆಗೆ 15-20 ಸಾವಿರ ರೂಪಾಯಿ ನಮಗೆ ಉಳಿಯುವುದಿಲ್ಲ. ಅಡಿಕೆಯಲ್ಲಿ ಏಕರೆಗೆ 2.5 ಲಕ್ಷ ರೂಪಾಯಿ ನಮಗೆ ಉಳಿಸಬಹುದು ಅಂತ ಒಂದು ಭಾವನೆ ಇದೆ. ಯಾಕಂದ್ರೆ ನಾನು ಈಗ 3-4 ವರ್ಷದಿಂದ ಅದರ ಹಿಂದೆ ಬಿದ್ದ ಕಾರಣ ವರ್ಷಕ್ಕೆ 3 ಸರ್ತಿ ಸ್ಪ್ರೇ ಮಾಡಿಸ್ತೇನೆ. ಮತ್ತೆ ಅಡಿಕೆ ಕೊಯ್ಯೋದು ಅಷ್ಟೇನೆ, ನವೆಂಬರ್ ಎಂಡ್ ಅಲ್ಲಿ ಒಮ್ಮೆ, ಡಿಸೆಂಬರ್ ಅಲ್ಲಿ ಒಮ್ಮೆ, ಜನವರಿಲಿ ಒಮ್ಮೆ 3 ಸರ್ತಿ ಅದನ್ನ ಕೊಯ್ಸ್ತೇನೆ. ಹಾಗಾಗಿ ಅಡಿಕೆ ಕೊಯ್ಲು ಸಮೇತ ಚೆನ್ನಾಗಿ ಮಾಡೋ ಕಾರಣ ನನಗೆ ಒಳ್ಳೆ ಇಳುವರಿ ಬರ್ತಾ ಉಂಟು. ಮತ್ತೆ ವರ್ಷಕ್ಕೊಮ್ಮೆ ಸಗಣಿ ಹಾಕಿಸ್ತೇನೆ, ಮತ್ತೆ 2 ಸರ್ತಿ ಗೊಬ್ಬರನ ಹಾಕಿಸ್ತೇನೆ ಅಡಿಕೆಗೆ. ಕಾಫಿಗೆ ಏನು ಕೆಲಸ ಮಾಡ್ತೇನೆ ಅದೇ ಕೆಲಸ ಗದ್ದೆಗೂ ಮಾಡಿಸ್ತೇನೆ. ಮತ್ತೆ ಅಡಿಕೆ 4 ಎಕರೆಲ್ಲಿ ಹಾಕಿದ್ದೇನೆ ಸದ್ಯಕ್ಕೆ, 4 ಎಕರೆಗೆ ಒಳ್ಳೆ ಇಳುವರಿ ಅಂತ ನನಗೆ ಆಗ್ತಾ ಉಂಟು. ಎಲ್ಲ ಖರ್ಚುಗಳು ನನಗೆ ಎಕರೆಗೆ 1.5 ಲಕ್ಷ ರೂಪಾಯಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ ಅಂತ ಕಾಣ್ತಾ ಉಂಟು. ಕಾಫಿ ಸುಮಾರಾಗಿ 26 ಎಕರೆ ಪ್ರದೇಶ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಓಲ್ಡ್ ರೋಬಸ್ಟಾ, ಅರಬಿಕಾ ಮತ್ತು ಡಾರ್ಫ್ ರೋಬಸ್ಟಾ ಯಾವ್ದೆಲ್ಲ ಇದೆ? ಹೌದು, ನಮ್ಮಲ್ಲಿ ಈಗ ಅರಬಿಕಾ ಇತ್ತು, ನಾ ಅರಬಿಕಾ ಕಂಪ್ಲೀಟ್ ತೆಗೆಸ್ಬಿಟ್ಟಿದ್ದೇನೆ. ಯಾಕಂದ್ರೆ ಅರಬಿಕಾ ನಮ್ಮಲ್ಲಿ 1 ವರ್ಷ ಫಸಲು ಬಂದ್ರೆ 3 ವರ್ಷ ಬರೋದಿಲ್ಲ. ಮತ್ತೆ ಈ ದಬ್ಬೆ ಕಚ್ಚಡ ನಾವು ಮಾಡಿಸೋ ಟೈಮಲ್ಲಿ ಗಿಡಕ್ಕೆ ತಗುಲೋದು. ಅದಕ್ಕಾಗಿ ನಾನು ಏನ್ ಮಾಡಿದೆ, ಓಲ್ಡ್ ಪೆರೇಡಿಯನ್ ಮತ್ತೆ ಕಾಂಜೆನ್ಸಿನೂ ಇದೆ 1-2 ಎಕರೆ. ಆದ್ರೆ ಕಾಂಜೆನ್ಸಿಯನ್ನ ನಾನು ಕ್ರಮೇಣಕ್ಕೆ ಅದನ್ನ ತೆಗೆದು ಓಲ್ಡ್ ಪೆರೇಡಿಯನ್ ಹಾಕುವ ಅಂದಾಜಿಗೆ ಬಂದಿದ್ದೆ. ಯಾಕಂದ್ರೆ ಈ ವರ್ಷ ನಾನೇ ಸ್ವತಃ ಸುಮಾರ್ ಕಸಿ ಕಾಫಿಯನ್ನ SLN ಕಾಫಿ ಅವರಿಗೆ ನಾನು ಕನ್ಸೈನ್ಮೆಂಟ್ಗೆ ಕೊಡ್ತಾ ಇದ್ದೆ ಇಲ್ಲಿಂದ. ಅಲ್ಲಿಂದ ಏನಾಯ್ತು, ನಾನು ಈ ವರ್ಷ ಅದೊಂದು 2 ಎಕರೆ ಕಾಂಜೆನ್ಸಿ ಕಾಫಿ ತೋಟವನ್ನೇ ಬೇರೆ ಸಪರೇಟ್ ನೋಡಿದೆ ಏನು ಆಗ್ತದೆ. 151 ಕೆಜಿಗೆ ಒಂದು ಚೀಲ ಬಂದಾಗ ಆಯ್ತು ನನಗೆ. ಯಾಕೆ ಅದು ಕೆಮ್ಮಣ್ಣು ಇರೋ ತೋಟ ಮಣ್ಣಾದ ಕಾರಣ ವೆಯ್ಟ್ ಬರಲಿಲ್ಲ. ನಾನೇ ಸ್ವತಃ ನೋಡಿದ ಕಾರಣ ನನಗೆ ಅದರ ಒಂದು ಅನುಭವ ಮತ್ತು ಅಂದಾಜು ಗೊತ್ತಾಯ್ತು. ಕಳೆದ ವರ್ಷ ನನಗೆ ಸ್ವಲ್ಪ ಲಾಸ್ ಆಯ್ತು ಆ ತೋಟದಲ್ಲಿ. ಯಾಕೆ ಈ ತೋಟದಲ್ಲಿ ಲಾಸ್ ಆಯ್ತು, ಪ್ರತಿ 2-2 ಎಕರೆಯ ಒಂದೊಂದು ಬ್ಲಾಕ್ ಮಾಡಿ ನಾನು ಅದನ್ನ ಸಪರೇಟ್ ನೋಡ್ತೇನೆ ಪ್ರತಿ ವರ್ಷ. ಸುಣ್ಣ ಹಾಕುದು ಹೇಗೆ, ಗೊಬ್ಬರ ಹಾಕುದು ಹೇಗೆ ಎಲ್ಲ, ಅದರ ಒಂದು ನಷ್ಟ ಲಾಭವನ್ನು ನಾನು ಒಂದು 15 ವರ್ಷದಿಂದಲೂ ಡೈರಿ ತಂದೆ ಬರೀತಾ ಇದ್ರು. ಅದನ್ನ ಈಗ ನಾನು ಮೇಂಟೈನ್ ಮಾಡ್ತೇನೆ. ಒಂದು ಎಕರೆಗೆ ಎಷ್ಟು ಖರ್ಚಾದ್ರೆ ಎಷ್ಟು ಬರ್ತದೆ ಆದಾಯ ಅಂತ ಹೇಳಿ ನನಗೆ 2 ವರ್ಷದಿಂದ ಆ ಬ್ಲಾಕ್ ಅಲ್ಲಿ ಬಾರಿ ಲಾಸ್ ಆಗಿ ಕಂಡಾಗಾಯ್ತು. ಅದಕ್ಕೆ ಈ ವರ್ಷ ನಾನು ಅದನ್ನ ಸಪರೇಟ್ ಆಗಿ ಒಣಗಿಸಿ ನೋಡಿದಾಗ ನನಗೆ 151 ಕೆಜಿ ಕಾಫಿಗೆ ಒಂದು ಚೀಲ ಬಂದಾಗಾಯ್ತು. ಅದೇ ಈ ಪೆರೇಡಿಯನ್ನು 115 ಕೆಜಿಗೆ ಬಂದಾಗಾಯ್ತು. ಆಗ ನಾನು ಯೋಚನೆ ಮಾಡಿದೆ, ಇದು ಪ್ರಮಾಣಕ್ಕೆ ಇಟ್ಟರೆ ನಾನು ಇದ್ರಲ್ಲಿ ನಾಶ ಆಗಬಹುದು ಅಂತೇಳಿ ಒಂದು ಅಂದಾಜಿಯಲ್ಲಿ ಈ ವರ್ಷ ಈಗ ಬಳೆ ಚರಂಡಿ ಮಧ್ಯಕ್ಕೆ ಒಂದು ಗುಂಡಿ ತೆಗೆಸಿ ಈಗ ಆ ಗಿಡ ನಟ್ಟ ತಕ್ಷಣ ಈ ಗಿಡನ ಕಡಿದು ತೆಗೆಯುವ ಒಂದು ಅಭಿಪ್ರಾಯ ಮಾಡಿದ್ದೇನೆ. ನಮ್ಮ ಏರಿಯಾಕ್ಕೆ ಕಾಂಜೆನ್ಸಿ ಅಂತೂ ಸೂಟೇಬಲ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಕಾಣ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿ ನೀವು ಲೆಕ್ಕ ಹಾಕಿದ್ರಿ ಮತ್ತು ಗಮನಿಸಿದ್ರಿ. ಕಾಂಜೆನ್ಸಿಸ್ CN2R ಅಲ್ವಾ, ಇದು 151 ಕಿಲೋಗ್ರಾಮ್ ಹಸಿದಕ್ಕೆ 50 ಕೆಜಿ ಬರುತ್ತಂತಂದ್ರೆ ಇದು 115 ಪೆರಡಿಯನ್ನು, 10 ಹತ್ರ 40 ಕೆಜಿ ಅಷ್ಟು ವ್ಯತ್ಯಾಸ ಆದಂಗಾಯ್ತು. ಲೆಕ್ಕಾಚಾರ ಬೇಕು, ಲೆಕ್ಕಾಚಾರ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೇನೆ ಅನುಕೂಲ ಆಗ್ತದೆ. ಎಷ್ಟು ವರ್ಷದ್ದು ಓಲ್ಡ್ ರೋಬಸ್ಟ ಅಥವಾ ಪೆರಿಡಿಯನ್ ರೋಬಸ್ಟ ನಿಮ್ಮಲ್ಲಿರೋದು? ಓಲ್ಡ್ ರೋಬಸ್ಟ ಬಂದು ಅದು 40 ವರ್ಷದ ಕಾಫಿ ಗಿಡ, ಇದು ಕಾಂಜೆನ್ಸಿ ಈಗ ಹಾಕಿರೋದು 25 ವರ್ಷದ ಗಿಡ ಅದು. ಹಾಗಾಗಿ ಎವರೇಜ್ ಮಾಡಿ ನೋಡ್ತೇನೆ, 40 ವರ್ಷದ ಗಿಡನಿರ್ಬೋದು, 30 ವರ್ಷದ ಗಿಡನಿರ್ಬೋದು. ಅಂದ್ರೆ ಪ್ರತಿ ಎಕರೆ ಅವರು ಅದೊಂದು 2 ಎಕರೆಗೆ 3 ಎಕರೆ ಒಂದು ಬ್ಲಾಕ್ ಮಾಡಿಕೊಂಡು ಸುಣ್ಣ ಮತ್ತೆ ಗೊಬ್ಬರ ಹಾಕೋದ್ರ ಬಗ್ಗೆ ನಾನು ವಿಶೇಷ ಆಸಕ್ತಿ ತೋರಿಸ್ತೇನೆ. ಅದ್ರ ಬಗ್ಗೆ 1 ವರ್ಷ ಪೊಟ್ಯಾಶ್ ಜಾಸ್ತಿ ಬೇಕಾಗಬಹುದು, 1 ವರ್ಷ ರಾಕ್ ಫಾಸ್ಫೇಟ್ ಜಾಸ್ತಿ ಆಗಬಹುದು. ಯಾವುದೇ ಕಾರಣಕ್ಕೂ ನಾನು 17 ಹಾಕೋದು ಕಮ್ಮಿ, ಅದು DAP ಮತ್ತೆ ಮಿಕ್ಸ್ಡ್ ಗೊಬ್ಬರನ ಹಾಕೋದು. ನಮ್ಮ ರೈತರಿಗೆ ಉಳಿತಾಯನೂ ಹೌದು, ಮತ್ತೆ ಅದಕ್ಕೂ ಒಂದು ಲೆಕ್ಕದಲ್ಲಿ ಮಿತಿಯಲ್ಲಿ ಹಾಕಿದ್ರೆ ಒಳ್ಳೇದನ್ನು ನನ್ನ ಅಭಿಪ್ರಾಯ ಕಾಣ್ತಾ ಉಂಟು. ಕಾಫಿ ತೋಟಕ್ಕೂ ಸಗಣಿ ಗೊಬ್ಬರ ಹಾಕ್ತೀರಾ? ಹೌದು, 2 ವರ್ಷಕ್ಕೊಮ್ಮೆ ಒಂದೊಂದು 3-4 ಎಕರೆನ ಹಾಗೇನೆ ಕವರ್ ಮಾಡ್ಕೊಂಡು ಬರ್ತೇನೆ. ವರ್ಷಕ್ಕೆ ಒಂದು 6 ಲೋಡ್ ತರಿಸ್ತೇನೆ. ಆ 6 ಲೋಡ್ ಅಲ್ಲಿ ಫಸ್ಟ್ ನಾನು ಮೆಣಸು ಗಿಡಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಮೆಣಸು 25-30 ಗಂಟೆಲ್ ಕೊಯ್ದದು ಉಂಟು, ಅದೇ ಬಂದಿಗೆ 7-8 ಗಂಟೆಲ್ ಬಂದುಬಿಟ್ಟಿದೆ. ಈಗ ಮೆಣಸು ಬಳ್ಳಿಯಲ್ಲಿ ಸುಮಾರು 1.5 ತನಕ ಬಂದಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಮೆಣಸು ಬಳ್ಳಿಗೂ ಸಗಣಿ ಹಾಕ್ತೇನೆ, ಅಡಿಕೆ ಗಿಡಕ್ಕೂ ಸಗಣಿ ಹಾಕ್ತೇನೆ. ಹಾಗೇನೆ ಕಾಫಿ ತೋಟದಲ್ಲಿ 2 ವರ್ಷಕ್ಕೊಮ್ಮೆ ಒಂದು 5 ಎಕರೆ ಒಂದು ಬ್ಲಾಕ್ ಅನ್ನು ಮುಗಿಸ್ತಾ ಬರ್ತಾ ಇದ್ದೇನೆ. ಸುಣ್ಣನು 2-3 ವರ್ಷಕ್ಕೊಂದ್ಸರಿ ಹಾಕ್ತೀರಾ, ಪ್ರತಿ ವರ್ಷಕ್ಕೆ ಒಮ್ಮೆ ನೋಡಿ ಪೂರೈಕೆ ಮಾಡಿದ್ರೆ ಹೇಗೆ? ಹೌದೌದು, ಸುಣ್ಣನು ನಾನು ಈಗ 4 ವರ್ಷದಿಂದ ಕಂಟಿನ್ಯೂ ಹಾಕ್ತಾ ಬಂದಿದ್ದೇನೆ. ಈ ವರ್ಷ ಅದೇನು ಮಣ್ಣು ಪರೀಕ್ಷೆ ನನಗೆ ಸುಣ್ಣ ಹಾಕೋದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಆಯ್ತು, ಅದಕ್ಕೆ ಸ್ವಲ್ಪ ಸುಣ್ಣ ಈ ವರ್ಷ ಹಾಕ್ಲಿಲ್ಲ. 26 ಎಕರೆ ಕಾಫಿ ತೋಟದಲ್ಲಿ ಕಾಳುಮೆಣಸನ್ನು ಇಟ್ಕೊಂಡಿದ್ರೆ ಈಗ ಇಳುವರಿ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ರಿ. 20-30 ಕ್ವಿಂಟಾಲ್ ಕಾಳುಮೆಣಸು ಸಿಗ್ತಾ ಇತ್ತು, ಈಗ ತಗ್ಗಿದೆ. ಏನು ಬಳ್ಳಿಗಳು ಸ್ವರ್ಗ ರೋಗಕ್ಕೆ ತುತ್ತಾದ್ವಾ ಅಥವಾ ಏನು ಸಮಸ್ಯೆ? ಹೌದು, ಸ್ವರ್ಗ ರೋಗ. ಈ ಕೆಮ್ಮಣ್ಣು ಆದ ಕಾರಣ ಭಾರಿ ಸ್ವರ್ಗ ರೋಗ ಬರ್ತದೆ. ಬಳ್ಳಿ ಚೆನ್ನಾಗಿರ್ತದೆ, ಯಾವಾಗ ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ ಬರೋತಿಗೆ ಏನಾಗ್ತದೆ, ಮಾಯಿಶ್ಚರ್ ಜಾಸ್ತಿ ಆಗಿ ಸ್ವರ್ಗ ರೋಗ ಬಂದೇ ಬರ್ತದೆ. ನಾವು ಹೇಗೆ ಮೇಂಟೈನ್ ಮಾಡಿದ್ರು ಅದು ತಡೆಯುವುದಿಲ್ಲ. ಅದು ಅದಕ್ಕಾಗಿ 2-3 ವರ್ಷದಿಂದ ಸಗಣಿ ಹಾಕಿ ಹಾಗೆ ಮೇಂಟೈನ್ ಮಾಡ್ತಾ ಬರ್ತಿದ್ದೇನೆ. ಹಾಲಿ ಕಾಳು ಮೆಣಸಿನಲ್ಲಿ ಹೋದ ವರ್ಷ ಎಷ್ಟು ಇಳುವರಿ ಸಿಕ್ತು ತಮಗೆ? ಹೋದ ವರ್ಷ ನನಗೆ 8 ಕ್ವಿಂಟಲ್ ಬಂದ್ರೆ, ಅದೇ ಈ ಸೀಸನ್ ಅಲ್ಲಿ 9 ಕ್ವಿಂಟಲ್ ಬಂದಿದೆ. ಆಚೆ ವರ್ಷ 6 ಕ್ವಿಂಟಲ್ ಇತ್ತು, ಈಗ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಅದ್ರಾಗಿ ಈಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಕಾಳು ಮೆಣಸು ಬಳ್ಳಿ. ನೋಡಿ 20-30 ಕ್ವಿಂಟಲ್ ಅಲ್ಲಿ 7-8 ಕ್ವಿಂಟಲ್ ಅಲ್ಲಿ ಮತ್ತೆ ಸುಧಾರಣೆ ಆಗುವ ಸೂಚನೆಗಳು ಕಾಣ್ತದವ ಹೇಗೆ? ಹೌದು, ಖಂಡಿತವಾಗಿ ಈಗ 3-4 ವರ್ಷದಿಂದ ಮೇಂಟೈನ್ ಮಾಡ್ತಿರುವ ಕಾರಣ ಸಗಣಿ ಮತ್ತೆ ನೀಮ್ ಪೌಡರ್ ಹಾಕ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ಸ್ವರ್ಗ ರೋಗ ಕಮ್ಮಿ ಆಗಿದೆ. ಕಳೆದ ಸೀಸನ್ ಅಲ್ಲಿ ಸ್ವಲ್ಪ ಸ್ವರ್ಗ ರೋಗ ತೀರಾ ಕಮ್ಮಿ ಆಗಿದೆ, ಹಾಗೆ ಮುಂದಕ್ಕೂ ಇದು ಭವಿಷ್ಯದಲ್ಲಿ ಒಳ್ಳೇದಾಗಬಹುದು ಅಂತ ನನ್ನೊಂದು ಭರವಸೆ ಇದೆ. ಇನ್ನು ತೋಟದಲ್ಲಿ ಕಿತ್ತಳೆ ಬೇರೆ ಬೇರೆ ಹಣ್ಣಿನ ಮರಗಿಡಗಳು ಇರಬೇಕನು ಅಲ್ವಾ? ಹೌದು, ಕಿತ್ತಳೆ ಇದೆ, ಬಟರ್ಫುಟ್ ಇದೆ, ಖರ್ಚಿ ತಕ್ಕವಾಗಿ ಇದೆ, ಹೊರಗಡೆ ಮಾರುವಷ್ಟು ಸಿಗೋದಿಲ್ಲ. ಅದನ್ನ ಇಂಪ್ರೂವ್ ಮಾಡ್ತಿದ್ದಾನೆ, ಎಂಟರ್ಪ್ರಿನೇಷನ್ ಮಾಡ್ತಾ ಇದ್ದಾನೆ, ಮುಂದಕ್ಕೆ ಒಳ್ಳೇದಾಗಬಹುದು ಒಂದು ಭರವಸೆ ಇದೆ. ಕಿತ್ತಳೆ ಈ ಭಾಗದಲ್ಲಿ ಹೇಗೆ ಬೆಳೀತಾ ಇದೆ, ನಿಮ್ಮ ಅನಿಸಿಕೆನು ನಿಮ್ಮ ಅನುಭವದ ಮೂಲಕ ಹೇಳೋದಾದ್ರೆ? ಸರ್, ಏನಂತಂದ್ರೆ ಕಿತ್ತಳೆ ನಮ್ಮ ಏರಿಯಾದಲ್ಲಿ ಫ್ಲಡ್ ಬರ್ತದೆ. ಫ್ಲಡ್ ಬಂದಾಗ ಏನಾಗ್ತದೆ, ಕಿತ್ತಳೆ ಚೆನ್ನಾಗೇ ಇರ್ತದೆ. ಯಾವಾಗ ಫ್ಲಡ್ದು ನೀರು ಈ ಹೊಳೆಯ ಕಲ್ಕ ನೀರು ಅಂದ್ರೆ ಕಾವೇರಿ ಬ್ಯಾಕ್ ವಾಟರ್ ಬಂದಾಗ ಬಕ್ಕ ಹೊಳೆಯಿಂದಲೇ ಬರ್ತದೆ, ಆ ಕಲ್ಕ ನೀರು ಯಾವಾಗ ಬಂತು ಆಗ ಬೇವು ಬರ್ತದೆ. ಅದು ಸಹಜ ಅಂತ ಎಲ್ಲರೂ ಹೇಳ್ತಾರೆ, ಈಗ ನನಗೂ ಅದ ಅನುಭವ ಇದೆ. ಹಾಗಾಗಿ ಆ ಹೊಳೆ ನೀರು ಎಲ್ಲೇ ಯಾವ ಸೈಡ್ ಅಲ್ಲಿ ಬರ್ತದೆ ಕಂಡ್ರೆ ಸಾಕು ಅದಕ್ಕೆ ತರ ಬೇವಿನ ರೋಗ ಬರೋದು. ಅದಕ್ಕಾಗಿ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಲ್ಪ ಇಂಪ್ರೂವ್ ಇದೆ. ಅಂತೂ ಕಿತ್ತಳೆಗೆ ಹೇಳುವಂತ ಒಳ್ಳೆಯ ಸೂಟೇಬಲ್ ಏರಿಯಾ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅಡಿಕೆ ಹಾಕ್ಬೇಕನ್ನೋ ಒಂದು ಆಲೋಚನೆ ತಂದೆಯವರಿಗೆ ಬಂತ ಅಥವಾ ನೀವು ಶುರು ಮಾಡ್ಕೊಂಡ್ರೆ? ಇಲ್ಲ, ಅಡಿಕೆ ಹಾಕ್ಬೇಕಂತೇಳಿ ಒಂದು 15 ವರ್ಷ ಹಿಂದೆ ನಾನೇ ಒಂದು 2 ಎಕರೆ ಗದ್ದೆ ತಗೊಂಡಿದ್ದೆ. ಆ ಗದ್ದೆಯಲ್ಲಿ ತಂದೆ ತಾಯಿಯ ವಿರೋಧ ಇದ್ರು ಸಮೇತ ಫೋರ್ಸಿಬ್ಲಿ ಅಡಿಕೆ ಗಿಡ ಹಾಕ್ಸಿದೆ. ಎಲ್ರು ಅಡಿಕೆ ಅಷ್ಟು ಕೊಡ್ತು ಕೊಯ್ತಾರೆ ಇಷ್ಟು ಕೊಯ್ತಾರೆ ಅಂತ ಹೇಳೋದಕ್ಕೆ ನನಗೊಂದು ಆಸೆ ಇತ್ತು. ಅದರಲ್ಲಿ ಈಗ ನೋಡಿದ್ರೆ 2 ಎಕರೆಗೆ ನಾನು ಹೇಳಿದಲ್ಲ 5 ಲಕ್ಷ ರೂಪಾಯಿ ನನಗೆ ನೆಟ್ ಪ್ರಾಫಿಟ್ ಇದೆ. ಅದಕ್ಕಾಗಿ 2-3 ವರ್ಷದಿಂದ ಅಡಿಕೆ ಗಿಡವನ್ನು ಜಾಸ್ತಿ ಮಾಡ್ತಾ ಇದ್ದೇನೆ. ಹಾಗಾಗಿ ಕೃಷಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಕಾಣ್ತಾ ಉಂಟು. ನೀವೇ ಬೆಳೆಸಿದ ಸಸಿಗಳು ಅಥವಾ ತಂದಿದ್ದ? ಅಪ್ಪಂಗಳ ಮತ್ತೆ ಸುಂಟಿಕುಪ್ಪ ಭಾಗದಿಂದ ಪ್ರೈವೇಟ್ ಸರ್ಟಿಫೈಡ್ ನರ್ಸರಿನೇ, ಅವರಿಗೆ ಹೇಳಿ ಮಾಡಿಸ್ತಾ ಇದ್ದೆ. ಒಳ್ಳೆ ಗಿಡನ ಆಯ್ದು ಕೊಟ್ಟಿದ್ದಾರೆ, ಹಾಗಾಗಿ ಒಳ್ಳೆ ಫಸಲು ಬರ್ತಾ ಉಂಟು, ಏನ್ ತೊಂದರೆ ಇಲ್ಲ. 2 ಎಕರೆ ವಿಸ್ತರಿಸಿಕೊಂಡ್ರಲ್ಲ, ಅದನ್ನು ಹೊರಗಡೆಯಿಂದ ಸಸಿಗಳು ತಗೊಂಡ್ರೆ? ಹೌದೌದು, ನರ್ಸರಿ ಮಾಡಿದ್ರೆ ಏನಾಗ್ತದೆ ಕಂಡ್ರೆ ಅದಕ್ಕಾಗಿ ಸರಿ ಲೇಬರ್ ಇಟ್ಕೊಳ್ಬೇಕಾಗ್ತದೆ. ಆ ಲೇಬರ್ ಅವನು ಒಂದ್ ದಿವಸ ನೀರು ಹುಯ್ದ್ರೆ ಮಾರ ದಿವಸ ನೀರು ಹುಯ್ಲಿಕ್ಕಿಲ್ಲ, ನಮಗೆ ಕಣ್ಣಿಗೆ ಕಾಣೋದು ಇಲ್ಲ. ಅದಕ್ಕಾಗಿ ಆಯ್ದ ನರ್ಸರಿಯಿಂದ ತಗೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಕಾಣ್ತಾ ಉಂಟು. ಅಡಿಕೆಯನ್ನು ಯಾವ ಅಂತರದಲ್ಲಿ ಹಾಕೊಂಡಿದ್ದಾರೆ, ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಅಡಿಕೆ ತೋಟವೇ ಮಾಡಿದಲ್ಲಿ 20 ಅಡಿಗೆ ಒಂದು ಹಾಕಿದ್ದೇನೆ. ಕಾಫಿ ತೋಟದಲ್ಲಿ 20-25 ಅಡಿ ದೂರಕ್ಕೆ ಹಾಕ್ತಾ ಇದ್ದೇನೆ. ಈಗ ಕಾಫಿ ತೋಟದಲ್ಲಿ ಸಂಪೂರ್ಣ 20-25 ಅಡಿ ದೂರಕ್ಕೆ ನೋಡಿ ಒಂದೊಂದು ಅಡಿಕೆ ಗಿಡವನ್ನ ದೂರ ದೂರಕ್ಕೆ ಹಾಕಿಸ್ತಾ ಬಂದಿದ್ದೇನೆ. ಸಂಪೂರ್ಣ ತೋಟಲ್ಲ ಫಿಲ್ ಅಪ್ ಆಗಿದೆ. ಪಾಲೂರಲ್ಲಿ ಹೆರನೋಡ್ ಅಂತೇಳಿ ಒಂದು ಜಾಗ ಇದೆ, ಅಲ್ಲಿ ಮುಳ್ಳುಹಂದಿಗಳ ಉಪದ್ರ. ಈ ಅಡಿಕೆ ಗಿಡ ಸಸಿ ನಟ್ಟ ತಕ್ಷಣ ಸ್ವಲ್ಪ ಬೇರು ಕೊಡ್ತು ಅಂತ ಹೇಳಿದಾಗ ಈ ಮುಳ್ಳುಹಂದಿಗಳು ಬಂದು ಕಚ್ಚಿ ತಿಂದು ಬಿಡ್ತವೆ. ಹಾಗಾಗಿ ಅಪ್ಪಂಗಳದಲ್ಲಿ ಸ್ವಲ್ಪ ಹೆರನೋಡ್ ಗ್ರಾಮದಲ್ಲಿ ಇದೆ, ಅಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದೆ. ಅಂದ್ರೆ ಈ ವರ್ಷ ಸ್ವಲ್ಪ ದೊಡ್ಡ ಗಿಡನೇ ಆಯ್ದು ತಂದು ನಡಬೇಕಂತ ಯೋಚನೆ ಮಾಡಿದ್ದೇನೆ. ಬರೀ ಅಡಿಕೆ ಸಂಪೂರ್ಣವಾಗಿರೋದು ಎಷ್ಟು ಪ್ರದೇಶ? ಬರೀ ಅಡಿಕೆ 4 ಎಕರೆ. ಅಡಿಕೆ ಜೊತೆಗೆ ಕಾಫಿ ಹಾಕಿರೋರಿದ್ದಾರೆ, ಕಾಳುಮೆಣಸನ್ನ ಬೆಳೆಯೋರಿದ್ದಾರೆ, ನೀವು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅಡಿಕೆ ಮಧ್ಯೆ ಈಗ ನಾನು 2 ಎಕರೆಗೆ ಕಾಫಿನೂ ಹಾಕಿದ್ದೇನೆ. ಈಗ ಸದ್ಯಕ್ಕಂತೂ ಕಾಫಿ ಬಾರಿ ಚೆನ್ನಾಗಿ ಬಂದಿದೆ. ಈ ವರ್ಷ ಫಸಲು ಅಷ್ಟೇ ಬಾರಿ ಚೆನ್ನಾಗಿದೆ. 2 ಸ್ಟೆಪ್ ಮಾಡ್ಕೊಂಡಿದೆ, ಒಂದು 4 ಅಡಿಗೊಂದು, 3 ಅಡಿ ಬಿಟ್ಟು ಇನ್ನೊಂದು ಸ್ಟೆಪ್. ಹಾಗಾಗಿ ಹೊಳೆ ನೀರು ಬರೋದಿಲ್ಲ. 2018 ಬಂದಂತ ಹೊಳೆ ನೀರು ಬಂದ್ರೆ ಅಂತ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಕಾಣ್ತಾ ಉಂಟು. ಯಾಕಂದ್ರೆ ನಾನು ಸಿದ್ದಾಪುರದಲ್ಲಿ ಒಂದು ತೋಟಕ್ಕೆ ವಿಸಿಟ್ ಕೊಟ್ಟಾಗ ಅವರು 8-9 ಅಡಿ ತನಕ ಗಿಡ ಬಿಟ್ಕೊಂಡಿದ್ರು, ರೋಬಸ್ಟ ಗಿಡನ. ಅಡಿಯಿಂದ ಮೇಲೆ ತಂದು ಕಾಫಿ, ನನಗೆ ಆ ತೋಟ ನೋಡಿ ಆಸರಿ. ಆ ತೋಟ ನೋಡಿದ ಮೇಲೆ ಅಡಿಕೆ ಮಧ್ಯದಲ್ಲಿ ಕಾಫಿ ಆಗ್ಬಹುದು ಅಂದ್ರೆ ಒಂದು 15 ವರ್ಷ ತನಕ ಕಾಫಿ ಚೆನ್ನಾಗಿ ಇಳುವರಿ ಬರ್ಬೋದು. ಯಾಕಂದ್ರೆ ಅಡಿಕೆ ಮರ ಬೇರು ಅಷ್ಟು ದೂರಕ್ಕೆ ಹೋಗಿರೋದಿಲ್ಲ. ಯಾವಾಗ ಅಡಿಕೆ ಮರದ ಬೇರು ಸ್ವಲ್ಪ ಜಾಸ್ತಿ ಮತ್ತೆ ನೆರಳು ಬಂತು ಮತ್ತೆ ಕಾಫಿ ಕ್ರಮೇಣ ಕಮ್ಮಿ ಆಗ್ತದೆ. ಅಲ್ಲಿ ತನಕ ಕಾಫಿ ನಮಗೆ ಮ್ಯಾಕ್ಸಿಮಮ್ ತೆಗಿಬಹುದು ಅಂತ ಒಂದು ಆಲೋಚನೆ ಇದೆ. ಮತ್ತೆ ಇರೋದ್ರಲ್ಲಿ ಈಗ ತೆಗಿತೇನೋ ಇದೇನೆ ದೂರ ದೂರಕ್ಕೆ. 9 ಅಡಿ ತನಕ ಎತ್ತರ ಬಿಟ್ಕೊಂಡ್ರೆ ಕೊಯ್ಲು ಮಾಡೋದು ಕಷ್ಟ ಆಗೀಗ ಅಂತ ಹೇಳೋದಿದೆ. ಯಾರವರು ಮಾಡಿರೋದು ಎಲ್ಲಿ ಅಂತ ಹೇಳಿದ್ರಿ? ಸಿದ್ದಾಪುರ ಎಸ್ಟೇಟ್ ಹೆಸರು ಮರ್ತೋಯ್ತು. ನಾನು ಒಂದ್ ದಿವಸ ಈ ಸ್ವಲ್ಪ ಕಾಫಿ ಬೀಜಕ್ಕಾಗಿ ಆ ಎಸ್ಟೇಟ್ಗೆ ಹೋಗಿದೆ, ತಮಿಳಿಯನ್ ಎಸ್ಟೇಟ್ ಚಿಟ್ಟಿಯಾರ್. ಅವರು 8-9 ಅಡಿ ಆ ಗಿಡ ನೋಡಿ ನನ್ನ ಮೇಸ್ತ್ರಿಂದ ಕರ್ಕೊಂಡೋಗಿ ಆ ತೋಟನ ತೋರಿಸಿದೆ. ನೋಡಪ್ಪ, ಎಲ್ರು ಇಲ್ಲಿ ನಮ್ಮಲ್ಲಿ ಕಪಾತ್ ಮಾಡದೆ ನಗಾಡ್ತಾರೆ, ನೀವು 3 ಅಡಿಗೆ ಮಾಡಿ 4 ಅಡಿಗೆ ಮಾಡಿ ಅಡ್ಡರೇಖೆ ತೆಗೀರಿ ಅಂತ ಹೇಳಿ. ಅಡ್ಡರೇಖೆನೂ ತೆಗಿಬೇಕು, ಗಿಡನ ಎತ್ತರಕ್ಕೂ ಬಿಡಬೇಕು. ಬಾರಿ ಚೆನ್ನಾಗಿದೆ, ಅದು ಏನು ಸಂಶಯ ಇಲ್ಲ. ಅವ್ರ ಪಕ್ಕದಲ್ಲಿ ಎಸ್ ಎಲ್ ಎನ್ ಒಂದು ಕಾಫಿ ತೋಟ ಇದೆ, ಅವರು ಅಷ್ಟೇ 7-8 ಅಡಿ ಬಿಟ್ಕೊಂಡಿದ್ದಾರೆ. ಅವ್ರ ಏಕರಿಗೆ 60-70 ಚೀಲ ಪ್ರತಿ ವರ್ಷ ಕುಯ್ತಾರೆ ಕಾಫಿ, ನಾನು ಸ್ವತಃ ನೋಡಿದ್ದೇನೆ. ಮತ್ತೆ ಸುಂಟಿಕೊಪ್ಪದ ಹತ್ರ ಕೊಡಗರಲ್ಲಿ ಅಲ್ಲಿ ಒಂದು ತೋಟ ಇದೆ, ಅಲ್ಲಿ ಅವರು ಕಾಂಜನ್ಸಿಯನ್ನೇ ಬೆಳೀತಾರೆ. ಅಂದ್ರೆ ಅವರು ಏಕರಿಗೆ 60-70 ಚೀಲ ಅವರು ಕೊಯ್ತಾರೆ. ಅಂದ್ರೆ ಅವಲ್ಲಿ ಕಾಫಿ ಇಳುವರಿ ಬರ್ತದೆ, ಸ್ವಲ್ಪ ಕಲ್ಲು ಮಣ್ಣು ನಮ್ಮಲ್ಲಿ ಇಳುವರಿ ಬರೋದಿಲ್ಲ, ಈ ಕೆಂಪು ಮಣ್ಣಾದ ಕಾರಣ ಅದೇ ಒಂದು ನಮ್ಮಲ್ಲಿ ವ್ಯತ್ಯಾಸ. ಇಳುವರಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಏನೆಲ್ಲ ದಾರಿಗಳಿದಾವ ಅಂತ ಅನ್ಕೊಂಡು ಎಷ್ಟೋ ಜನ ಹುಡುಕ್ತಾ ಇರ್ತಾರೆ, ಅದರಲ್ಲಿ ಫಲ ಕಂಡಿದ್ದಾರೆ. ತಾವು ಹೇಳಿದಂಗೆ ಹೊರಗಡೆ ದೇಶಗಳಲ್ಲಿ ಎಷ್ಟೋ ಕಡೆಗೆ ಆ ರೀತಿಯ ಆಲೋಚನೆಗಳನ್ನ ಇಟ್ಕೊಂಡು ಕ್ರಮಗಳನ್ನ ಕೈಗೊಂಡು ಒಳ್ಳೆ ಫಸಲನ್ನ ಪಡೆಯೋದಿದೆ. ಅರೇಬಿಕವನ್ನು ಈ ಹಿಂದೆ ಬೆಳೆದಿದ್ದೀರಿ ಅಲ್ವಾ? ಹೌದು, ನಮ್ದು ಅರೇಬಿಕ ತೋಟನೇ ಇತ್ತು, ಮುಂದೆ 5 ಎಕರೆ ಸಂಪೂರ್ಣ ಅರೇಬಿಕ ಇತ್ತು. ಅದು ಒಳ್ಳೆ ವೆರೈಟಿದು ಅರೇಬಿಕನೇ ಆಗಿತ್ತು. ನಮಗಿಲ್ಲಿ ಮಳೆ ಜಾಸ್ತಿ ಆದ ಕಾರಣ ಅದನ್ನ ಮೆಂಟೆನ್ ಮಾಡ್ಲಿಕ್ಕೆ ಬರೀ ಕಷ್ಟ, ಕೊಳೆ ರೋಗ ಮತ್ತೆ ಸಮಯಕ್ಕೆ ಸರಿಯಾದಾಗ ಲೇಬರ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು. ಈಗ ಲೇಬರ್ ಪ್ರಾಬ್ಲಮ್ ಇದ್ರೂ ಸಮೇತ ಅರೇಬಿಕ ನಮ್ಮ ಏರಿಯಕ್ಕೆ ಸೂಕ್ತ ಅಲ್ಲ ಮಳೆ ಜಾಸ್ತಿ ಆದ ಕಾರಣ. ಅದರಲ್ಲೊಂದು 60-70 ಇಂಚು ಮಳೆ ಬರೋ ಜಾಗ ಆಗ್ತದೆ. ನಮ್ಮಲ್ಲಿ ಅವರೇಜ್ 140-150 ಇಂಚು ಮಳೆ ಬರೋ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ. ಹೇಳ್ತಾ ಇದ್ರಿ, ಅರೇಬಿಕಾ ಹೇಗೆ ಕಾಣಿಸ್ತಾ ಇತ್ತು, ಏನಾದ್ರೂ ಲೆಕ್ಕ ಇಟ್ಟಿದ ನೆನಪಿದ್ಯಾ? ಇಲ್ಲ, ಅರೇಬಿಕಾ ಬಂದದನ್ನು ಕುಯ್ಕೊಳ್ತಾ ಇದ್ದು, ಆದ್ರೂ ನನಗೆ ಅದ್ರ ಲೆಕ್ಕ ಅಷ್ಟು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಳ್ಳೆ ವೆರೈಟಿ ಕಾಫಿ ಇತ್ತು, ಚೆನ್ನಾಗಿತ್ತು, ಆದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆದ ಕಾರಣ ಅರೇಬಿಕನ ತೆಗೆದು ಹಾಗೆ ರೋಬಸ್ಟ್ ಹಾಕಿದ ಕಾರಣ ನಾನು ಸ್ವಲ್ಪ 10-15 ವರ್ಷ ಹಿಂದೆ ಅಷ್ಟನ್ನು ಲೆಕ್ಕ ಬರೀಲಿಲ್ಲ ಅದ್ರ ಬಗ್ಗೆ. ಈಗ ಮಾತ್ರ ಪಕ್ಕಾ ಲೆಕ್ಕ ಮಾಡ್ತಿದ್ದಂದ್ರೆ ಏಕರಿಂದ ಏಕರಿಗೆ ಎಷ್ಟು ಖರ್ಚು ಬರ್ತಂತ ಹೇಳುವುದು ನಾನು ಲೆಕ್ಕ ಇಡುವ ಕಾರಣ ಅದನ್ನ ನನಗೆ ಕರೆಕ್ಟ್ ನಷ್ಟ ಲಾಭದ ಬಗ್ಗೆ ತಿಳುವಳಿಕೆ ಇದೆ. ಎಷ್ಟೋ ಜನ ಬೇಳೆ ಮಾಡ್ತಾರೆ, ಆಮೇಲೆ ಹಾಗೆ ಒಣಗಿಸಿ ಮಾರಾಟ ಮಾಡೋದಿದೆ. ನೀವೆಲ್ಲ 26 ಎಕರೆ ಕಾಫಿ ತೋಟದಲ್ಲಿ ಸಿಗೋ ಫಸಲನ್ನು ಹಾಗೆ ಒಣಗಿಸಿ ಮಾರಾಟ ಮಾಡಿಬಿಡ್ತೀರಾ, ಅಥವಾ ಬೆಳೆ ಮಾಡ್ಲಿಕ್ಕೆ ಪಲ್ಪರ್ ಅಥವಾ ಪಲ್ಪಿಂಗ್ ಯೂನಿಟ್ ಅನ್ನೋ ತರ ಇಟ್ಕೊಂಡಿದ್ದಾರೆ ಹೇಗೆ? ಪಲ್ಪಿಂಗ್ ಯೂನಿಟ್ ಇತ್ತು ನನ್ನಲ್ಲಿ, ಪಲ್ಪಿಂಗ್ ಯೂನಿಟ್ ನಮ್ಮಲ್ಲಿ ಲಾಸ್ ಈಗ. ಯಾಕೆಂದ್ರೆ ಅದಕ್ಕೆ ಆ ಟೈಮಲ್ಲಿ ಆ ಲೇಬರ್ಸ್ ಬೇಕಾಗ್ತದೆ, ಮತ್ತೆ ಹಣ್ಣೆ ಕುಯ್ಬೇಕಾಗ್ತದೆ, ಅದು ಎಲ್ಲ ಸೇರಿದ್ರೆ ನಮಗೆ ಏರಿಯಾದ ಸುಮಾರು ಜನರು ನೋಡು ಬೆಟ್ಟಿಗಿರಿ ಹೀಗೆ ಕೆಲವು ಪ್ಲಾಂಟರ್ಸ್ ಗಳೆಲ್ಲ ಇಟ್ಕೊಂಡಿದ್ದಾರೆ. ಅದೇನೋ ಅದೊಂದು ಸ್ಕೀಮ್ ಇತ್ತು ಕಾಫಿ ಬೋರ್ಡ್ ಇಂದ ಸಬ್ಸಿಡಿ ಅದು ಇದು ಅಂತೇಳಿ ಎಲ್ಲ ಮಾಡುದು, ಅದು ನಮಗೆ ಅಂತ ವರ್ಕೌಟ್ ಆಗ್ಲಿಲ್ಲ. ಲೆಕ್ಕ ಹಾಕಿದ್ರೆ ನಮಗೆ ಈಗಿನ ಲೆಕ್ಕದಲ್ಲಿ ರೋಬಸ್ಟ್ ಚೇರಿ ಕೊಡೋದೇ ಉತ್ತಮ. ಒಟ್ಟಾರೆ ಒಂದು ಪ್ರಯತ್ನದಿಂದ ಕೃಷಿಗೆ ಬಂದು ಬೆಳವಣಿಗೆ ಆಗಿದ್ದೀರಿ ಅಲ್ವಾ? ಖಂಡಿತ, ಕೃಷಿಯಲ್ಲಿ ವೃದ್ಧಿ ಕಂಡಿದ್ದೆ ನಾನು. ತಂದೆಯವರು ಮಾಡಿದ್ದೆಷ್ಟು, ನೀವು ಮಾಡಿದ್ದೆಷ್ಟು ತೋಟ? ತಂದೆಯವರು 18 ಎಕರೆ ತೋಟ ಮಾಡಿದ್ರು, 8-9 ಎಕರೆ ನಾನೀಗ ಪರ್ಚೇಸ್ ಮಾಡಿ ಒಂದು 26-27 ಎಕರೆ ಮಾಡ್ಕೊಂಡಿದ್ದೇನೆ. ತೊಂದರೆ ಇಲ್ಲ, ಕೃಷಿಯಲ್ಲಿ ಬದುಕು ನೆಮ್ಮದಿ ಇದೆ ನಮಗೆ. ಶ್ರಮ ಪಟ್ಟರೆ ಸಹಜವಾಗಿ ಜೀವನದಲ್ಲಿ ಶ್ರೇಯಸ್ಸನ್ನ ಕಾಣ್ತೀವಿ. ಅದು ಬರೀ ಕೃಷಿ ಅಂತಲ್ಲ, ಎಲ್ಲ ಕಸಬಗಳಲ್ಲೂ ಹಾಗೆ, ಕೃಷಿಯಲ್ಲಿ ಅಂತೂ ಇನ್ನೂ ಚೆನ್ನಾಗಿ ಕಂಡು ಬರುತ್ತೆ. ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸಿಕೊಂಡು ಕೆಲಸ ಮಾಡ್ತಾ ಇದ್ರೆ ಅನುಕೂಲವೇ. ಆಳು ಕೊಳಗಳನ್ನ ಇಟ್ಕೊಂಡು ನೀವು ತೊಡಸ್ಕೊಂಡು ಒಟ್ಟಾರೆ ಕೈಗೆ ಉಳಿಬೇಕು, ಕಳ್ಕೊಂಡಷ್ಟು ಸಮಸ್ಯೆ ಆಗುತ್ತೆ. ಈಗ ಒಂದು 16 ವರ್ಷಗಳ ಕಾಲ ನೀವು ಕೃಷಿಯಲ್ಲಿ ತೊಡಸ್ಕೊಂಡಿರುವ ಒಂದು ಹಿನ್ನೆಲೆಯನ್ನು ನೋಡ್ಕೊಂಡ್ರೆ ಏನನ್ಸುತ್ತೆ? 16 ವರ್ಷಕ್ಕೆ ಮುಂದೆ ಲಾಸ್ ಅಲ್ಲೇ ಇತ್ತು, ಈಗ ಅದೇ ನಾವೇ ಶ್ರಮ ಪಟ್ಟು ಸ್ವಲ್ಪ ಅದಕ್ಕೆ ಸಪರೇಟ್ ಆಗಿ ಒಂದು ಲೇಬರ್ ಗಳನ್ನ ಅದಕ್ಕೆ ಇಟ್ಕೊಂಡಿದ್ದೆ, ಮೇಸ್ತ್ರಿಗಳ ತರ ಇಟ್ಕೊಂಡಿದ್ದಾನೆ. ಹಾಗಾಗಿ ಅವರ ಮಾತು ಕೇಳ್ತೇನೆ ನಾನು, ನನ್ನ ಐಡಿಯನೂ ಇರ್ತದೆ. ಬೇರೆ ತೋಟಕ್ಕೂ ನಾನು ಅಲ್ಲಿ ಹೋದಾಗ ಭೇಟಿ ಕೊಟ್ಟು ಅಲ್ಲಿಯ ಕೆಲವು ಕಷ್ಟ ಸುಖ ನಷ್ಟ ಲಾಭಗಳನ್ನು ತಿಳಿತೇನೆ. ಹಾಗಾಗಿ ನನಗೆ ಈಗ ಕಾಫಿಯಲ್ಲಿ ಆಗ್ಲಿ ಕೃಷಿಯಲ್ಲಿ ಆಗ್ಲಿ ಲಾಸ್ ಹೇಳೋದು ಕಾಣ್ತಾ ಇಲ್ಲ, ಒಳ್ಳೆ ಆದಾಯ ಇದೆ ಈಗ. ಹರೀಶ್ ಅವರೇ, ತಮಗೆ ವಯಸ್ಸು ಎಷ್ಟು? 57 ನಡೀತಾ ಸರ್. ಈಗ ವಯಸ್ಸಿನ ಅವಧಿಯವರೆಗೆ ದುಡಿದುದನ್ನ ಮಾಡಿದೀನಿ ಅನ್ನೋ ತರ ಕೆಲವೊಂದ್ಸಾರಿ ಅನಿಸ್ಬೋದು. ಅಂದ್ರೆ ಕೆಲವೊಬ್ರು ಹೇಳ್ತಾರೆ 2 ಪೀಳಿಗೆಗಷ್ಟು ದುಡಿದಿದ್ದೀವಿ, ಸಂಪಾದನೆ ಮಾಡಿದೀವಿ ಅಂತ ಅನ್ಕೊಂಡು, ಏನಂತೀರಿ? ಇಲ್ಲ, ಖಂಡಿತವಾಗಿಯೂ ನೀವು ಹೇಳಿದಾಗೆ ಮಾತು ಸತ್ಯನೇ. ಕೃಷಿಯಲ್ಲಿ ನಾವು ದುಡಿದ್ರೆ ನಮಗೆ ಯಾವತ್ತೂ ಆ ಕೃಷಿ ನಮ್ಮನ್ನ ಕೈ ಬಿಡೋದಿಲ್ಲ. ಕೆಲವರು ಹೇಳ್ತಾರೆ ಕೃಷಿ ನಷ್ಟ ಅಂತ ಹೇಳಿ, ಇಲ್ಲ, ಕೃಷಿ ಖಂಡಿತವಾಗಿಯೂ ನಮಗೆ ಆದಾಯ ಇದೆ. ಅದು ಮತ್ತೆ ಕೃಷಿಯಲ್ಲಿ ಯಾರಿಗೂ ನಾವು ನಮಸ್ಕಾರ ಹಾಕುವಂತ ಪರಿಸ್ಥಿತಿ ಇಲ್ಲ. ನಮಗೆ ನಾವೇ ಯಜಮಾನರಾದ ಕಾರಣ ಹಳ್ಳಿಯಲ್ಲಿ ಒಂದು ಅದಕ್ಕೆ ಗತ್ತೆ ಬೇರೆ ಇರ್ತದೆ ಅಂತ ನನ್ನ ಒಂದು ಅನಿಸಿಕೆ ಕಾಣ್ತಾ ಉಂಟು. ಖುಷಿ ಆಯ್ತು. ಅಪ್ಪ ಮಾಡಿದ್ದು ಇಷ್ಟು, ಮತ್ತೆ ತಾವು ಅದಕ್ಕೆ ಇನ್ನಷ್ಟು ಸೇರಿಸಿದ್ರಿ. ಅಡಿಕೆ ಅಪ್ಪ ಮಾಡಿರ್ಲಿಲ್ಲೇನೋ ಅಲ್ವಾ? ಇಲ್ಲ ಇಲ್ಲ, ಅಪ್ಪ ಮಾಡಿರ್ಲಿಲ್ಲ. ಅಪ್ಪ ಎಂತಂದ್ರೆ ಅಡಿಕೆ ಕೃಷಿ ಮಾಡಿದ್ರೆ ತೋಟ ಹಾಳಾಗ್ಬಿಡ್ತದೆ, ಅಡಿಕೆನ ಕಡಿಸಿದ್ದು ಉಂಟು. ಒಮ್ಮೆ ಅಪ್ಪನೊಟ್ಟಿಗೆ ಜಗಳ ಮಾಡಿದ್ದು ಉಂಟು. ಯಾರೋ ಹೇಳಿದ್ರು ಅಂತೇಳಿ ಅಡಿಕೆ ತೋಟದ ಅಡಿಕೆ ಮರ ಇದ್ರೆ ಕಾಫಿ ಹಾಳಾಗ್ತದೆ ಅಂತೇಳಿ ಯಾರೋ ಹಿರಿಯವ್ರು ಹೇಳ್ಬಿಟ್ರಂತೆ. ಬಂದು ಮರ ಕಪಾತ್ ಮಾಡೋ ಜನ ಬಂದಾಗ ಅಡಿಕೆ ನನಗೆ ಗೊತ್ತಿಲ್ಲದೆ ಒಂದು 10-50 ಮರ ಕಡಿಸ್ಬಿಟ್ರು. ನಾನು ಅದಕ್ಕೆ ಜಗಳ ಮಾಡಿದ್ದು ಉಂಟು. ಈಗ ನೋಡಿದ್ರೆ ಅಪ್ಪನೇ ಹೇಳ್ತಾರೆ ನಿನ್ನ ಅಡಿಕೆ ಕೃಷಿ ಚೆನ್ನಾಗಿಪ್ಪ ಮಗ ಅಂತ ಹೇಳಿ. ಕಾಲವೇ ಉತ್ತರಿಸುತ್ತೆ, ಸಿಕ್ಕ ಬೆಲೆ ಎಷ್ಟೋ ಜನಗಳನ್ನು ಹುಬ್ಬೇರಿಸುವಂತೆ ಮಾಡಿದೆ. ಕಂಡರಿಯದಷ್ಟು ಅಡಿಕೆಗೆ ಬೆಲೆ ಬಂದಿದೆ, ಮುಂದೇನಾಗುತ್ತೋ ಅದು ಬೇರೆ ವಿಚಾರ. ಆದ್ರೆ ಮಲೆನಾಡಿನಲ್ಲಿ ಅದು ಕೊಡಗಿನ ಅನೇಕ ಭಾಗಗಳಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ. ಬೋಡೋ ದ್ರಾವಣದ ಸಿಂಪರಣೆಯನ್ನು ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮವೇ. ಇಲ್ಲಿವರೆಗೂ ತಾವು ನಡೆದು ಬಂದ ಹಾದಿಯನ್ನ ಪರಿಚಯಿಸ್ತಾ ಕಾಫಿ ಮತ್ತು ಅಡಿಕೆ ಕಾಳುಮೆಣಸ ಕೃಷಿ ಮಾಡ್ತಾ ಇದ್ರಿ, ಆ ಸಂಗತಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿದಿರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳುಗರೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಕೊಡಗಿನ ಈ ಕೃಷಿಯ ಬಗ್ಗೆ ನೀವು ಉತ್ತಮವಾದ ಸಲಹೆ ಸೂಚನೆ ಕೊಡುತ್ತಿರುವುದರಿಂದ ಅದು ಇನ್ನಷ್ಟು ಜನರಿಗೆ ಅದರ ಪ್ರಯೋಜನ ಸಿಗಲಿ ಅಂತ ಹಾರೈಸುತ್ತಾ ಆಕಾಶವಾಣಿಯ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದ ಬೊಳ್ಳಿಯಂಡ ಹರೀಶ್ ಕಾರ್ಯಪ್ಪ ಅವರ ಕಾಫಿ, ಕಾಳುಮೆಣಸು, ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರೆ ಆ ಪರಿಶ್ರಮ, ಶ್ರದ್ಧೆ, ಲೆಕ್ಕಾಚಾರದ ವಿಚಾರಗಳು ಅವರನ್ನ ಅಭಿವೃದ್ಧಿಪಡಿಸಿದವೆ. ಅವರ ಸಂಖ್ಯೆ ಹೀಗಿದೆ: 944-81-841-723 944-81-844-72-723 ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೂವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 88-84-26-76-51. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827-2000018. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಈ ಸಲದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಾಸ್ತಿ ಅಂಕ ತಕ್ಕಂಡ ವಿದ್ಯಾರ್ಥಿಗಳನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಇಂದು ಸನ್ಮಾನಿಸಲಾಯಿತು. ಪ್ಯಾಟನ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ 622 ಅಂಕ ತಕ್ಕಂಡಿರುವ ಸಿಂಚನ ಕೆಆರ್, ಸಿಂಚನ ಪಿಬಿ, ಪೂರ್ವಿ ಜಗದೀಶ್, ಸೋನಿಕಾ ಕೆಎ ಹಂಗೆ 621 ಅಂಕ ತಕ್ಕಂಡಿರುವ ಲಕ್ಷ್ಯ ಎಂಎನ್, ಕೀರ್ತನಾ ಸಿವಿ, ಗಾಯತ್ರಿ ಕೆಎಫ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸನ್ಮಾನ ಮಾಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವರು, ವಿದ್ಯಾಭ್ಯಾಸದ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಎರಡನೇ ಪಿಯುಸಿ ಒಂದು ತರದ ನಿರ್ಣಾಯಕ ಘಟ್ಟ ಆಟು. ಸಮಾಜದಲ್ಲಿ ತಮ್ಮ ಬಗ್ಗೆ ನಿರೀಕ್ಷೆ ಜಾಸ್ತಿ ಇದ್ದದೆ, ಅದರನ್ನ ಉಳಿಸಿ ಕಣಕು ಒಳ್ಳೆ ಸಮಾಜ ನಿರ್ಮಾಣ ಮಾಡಕ್ಕೂ ಆದರ್ಶ ಆಗಿ ಬದುಕು ಕೂತ ಇವು ಕರೆ ಕೊಟ್ಟವು. ಈ ಸಂದರ್ಭ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿ, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಸೇರಿದಂತೆ ಮುಖ್ಯಪಟ್ಟು ಪೋಷಕರು ಹಾಜರಿದ್ದರು. ಮುಂಗಾರು ಎದುರಿಸಿಕೆ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿಟ್ಟು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸೇಳು. ತಮ್ಮ ಕಚೇರಿ ಸಭಾವಾಡಲಿ ಮಾತಾಡಿದ ಇವು, ಮುಂಗಾರು ಸಂದರ್ಭದಲ್ಲಿ ಆದು ತೇಳುವ ಪ್ರಾಕೃತಿಕ ವಿಕೋಪ ಎದುರಿಸಿಕೆ ಜಿಲ್ಲಾಡಳಿತ ಈಗಾಗಲೇ ಗ್ರಾಮ ಪಂಚಾಯತ್ ತಾಲೂಕು ಆಡಳಿತ ಹಂಗೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಪಡೆ ಸಮಿತಿನ ರಚನೆ ಮಾಡಿ ಸಭೆ ನಡೆಸಲಾಯಿತು. ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ 50,000, ತಹಶೀಲ್ದಾರರಿಗೆ 25 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಯಿತು. ಹೋಬಳಿ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಲಾಯಿತು ಅಂತ ಮಾಹಿತಿ ಕೊಟ್ಟು, ಬರುವ ವಾರ ಎನ್ಡಿಆರ್ಎಫ್ ತಂಡ ಜಿಲ್ಲೆಗೆ ಬಂದದೆ ಅಂತ ಇವು ಹೇಳಿದ್ರು. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಅವರ ಮುಂದಾಳತನದಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಲಾಯಿತು. ಇದರೊಟ್ಟಿಗೆ ಸೆಸ್ಕ್, ಲೋಕೋಪಯೋಗಿ, ರಾಷ್ಟೀಯ ಹೆದ್ದಾರಿ, ಅರಣ್ಯ, ಅಗ್ನಿಶಾಮಕ, ಪೊಲೀಸ್ ಇಲಾಖೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ತಂಡ ರಚಿಸಿಕೊಂಡು ಕಾರ್ಯಪ್ರವೃತ್ತರಾಗುವಂತ ಇವು ಈ ಸಂದರ್ಭದಲ್ಲಿ ತಿಳಿಸಿದರು. ಬ್ಯಾಂಕಿಂಗ್ ನೇಮಕಾತಿ ಪರೀಕ್ಷೆಗಳ ತಯಾರಿಗಾಗಿ ಹಾಸನದ ಸಲಗಾಮೆ ರಸ್ತೆ ಹತ್ತಿರಲಿರುವ ಕೃಷಕ್ ಸರ್ವೋದಯ ಫೌಂಡೇಶನ್ ಇವರ ಶಾಖೆಯಲ್ಲಿ ಜೂನ್ 5 ಮತ್ತು 6ಕ್ಕೆ ಪರಿಣಿತಿ ಹೊಂದಿರುವ ನುರಿತ ವಿಷಯ ತಜ್ಞರಿಂದ 2 ದಿನಗಳ ಪುಕ್ಸಟ್ಟೆ ಆಫ್ಲೈನ್ ಕಾರ್ಯಾಗಾರ ಆಯೋಜಿಸಲು ಕುಸಿರವು ಜೂನ್ 4ರೊಳಗೆ ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡುಕೂಟಲ್ಲಿ ಇದೇ 30-31 ಹಂಗೆ ಜೂನ್ 1ಕ್ಕೆ ಬೆಂಗಳೂರು ಕಂಠೀರವ ಆಟದ ಬಾಣಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾ ಹಂಗೆ ಸಾಂಸ್ಕೃತಿಕ ಸ್ಪರ್ಧೆ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ 26ಕ್ಕೆ ಬೆಳಗ್ಗೆ 11 ಗಂಟೆಗೆ ಸೋಮವಾರಪೇಟೆ ತಹಶೀಲ್ದಾರ್ ಕಚೇರಿ, 27ಕ್ಕೆ ಬೆಳಗ್ಗೆ ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಹಂಗೆ, 30ಕ್ಕೆ ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಡಿಯಲ್ಲಿ ದೂರು ಅರ್ಜಿಗಳನ್ನ ಹಂಚುವೆ ಹಂಗೆ ನೋಟರಿ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ತಕಣಲಾದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನವು ತಿಳಿಸೇಳು. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಮಾರ್ಗಸೂಚಿನಂಗೆ ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಡೋಸ್ ಲಸಿಕಾಕರಣನ 2ನೇ ಡೋಸ್ ಲಸಿಕೆ ಪಡ್ಕೊಂಡು 9 ತಿಂಗಳಲ್ಲೇ 39 ವಾರಗಳನ್ನ ಪೂರೈಸಿದ ಫಲಾನುಭವಿಗಳಿಗೆ ನೀಡಲಾಗ್ತಾವುಟ್ಟು. ವಿದೇಶಕ್ಕೆ ಹೋಗುವ ಫಲಾನುಭವಿಗಳಿಗೆ ಅವು ತಲುಪುವ ದೇಶದ ಮುನ್ನೆಚ್ಚರಿಕೆ ಡೋಸ್ ಲಸಿಕೆ ಅಗತ್ಯತೆಗೆ ಅನುಗುಣವಾಗಿ ಅವಧಿಗೆ ಮುಂದೆನೇ ಮುನ್ನೆಚ್ಚರಿಕೆ ಲಸಿಕೆ ಡೋಸ್ ಪಡ್ಕೊಳ್ಳಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿತು. ಈ ಸೌಲಭ್ಯನ ಪಡ್ಕೊಳ್ಳಿಕ್ಕೆ ವೀಸಾ, ಪ್ರಯಾಣ ಸಂಬಂಧಿತ ದಾಖಲೆಗಳನ್ನ ಕೋವಿನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರದಿಲ್ಲ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶವು ತಿಳಿಸಿದರು. ಶ್ರೀಮಂಗಲ 33/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಹೋಗುವ F1 ಕಾನೂರು ಫೀಡರ್ಲಿ ಕಾಡು ಕಡಿಯುವ ಕೆಲಸ ಮಾಡಿಕಿರುವುದರಿಂದ ಇದೇ 24 ತಿಳಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಅದರಿಂದ ಕಾನೂರು, ಕೋತೂರು, ನಾಲ್ಕೇರಿ, ಹರಿಹರ, ಕುಮಟೂರು, ಚೂರಿಕಾಡು ಮತ್ತು ಪಲ್ಲೇರಿ ಪ್ರದೇಶಗಳಲ್ಲಿ ವಿದ್ಯುತ್ ಇರದಿಲ್ಲೆತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಆರೋಗ್ಯ ಇಲಾಖೆಯ ವತಿಯಿಂದ ನಗರಸಭೆಯ ಕಾವೇರಿ ಕಲಾಕ್ಷೇತ್ರದಲ್ಲಿ ನಾಗರಿಕರಿಗೆ ಕೋವಿಡ್ ಲಸಿಕೆ ನೀಡಲಾಗ್ತಿದ್ದು ಇದೇ 25 ತಿಳಿದ್ರೆ ನಾಡ್ದು ಕಾವೇರಿ ಕಲಾಕ್ಷೇತ್ರದ ಬದಲಿಗೆ ಮಡಿಕೇರಿ ರೋಟರಿ ಭವನದಲ್ಲಿ ನೀಡಲಾದಂತ ತಾಲೂಕು ಆರೋಗ್ಯ ಅಧಿಕಾರಿಯವರು ತಿಳಿಸಿದರು. ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 6.17 mm ಮಳೆಯಾಯಿತು. ಕಳೆದ ವರ್ಷ ಇದೇ ದಿನ 10.83 mm ಮಳೆ ದಾಖಲಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ 429.54 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 444.39 mm ಮಳೆ ದಾಖಲಾಗಿತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. 2-6 ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ, ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ತೆರಾಲು ಗ್ರಾಮ ಬಕ್ಕರೆ ಶ್ರೀ ಬೋಟೆ ಚಾಮುಂಡಿ ದೇವಿಯ ಉತ್ಸವ ನಾಳೆ ನಡೆಯಲಿದೆ. ಭಕ್ತಾದಿಗಳ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಬೊಟ್ಟಂಗಡ ಮೀನಾ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಪೊನ್ನಂಪೇಟೆ ಶ್ರೀ ಮಹದೇವ ಟ್ರೇಡರ್ಸ್ ನಲ್ಲಿ ಕಳೆ ಕುಚ್ಚುವ ಯಂತ್ರ, ಮರ ಕುಯ್ಯುವ ಯಂತ್ರ, ಪವರ್ ಸ್ಪ್ರೇಯರ್, ಕೀಟನಾಶಕ, ಯುಪಿಎಸ್ ಅಂಡ್ ಬ್ಯಾಟರಿ, ವಿಎಸ್ಟಿ ಟಿಲ್ಲರ್ ನ ಸ್ಪೇರ್ ಪಾರ್ಟ್ಸ್, ಜನರೇಟರ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಶ್ರೀ ಮಹದೇವ ಟ್ರೇಡರ್ಸ್, ತಾಲೂಕು ಆಫೀಸ್ ಹತ್ತಿರ, ಪೊನ್ನಂಪೇಟೆ. ಮೊಬೈಲ್ 8277131593. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂರು ವರ್ಷದ ಡಿಪ್ಲೊಮೋ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು ಮೂರು ವರ್ಷ ಓದಿ ಜಾಬ್ ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು ಎರಡನೇ ವರ್ಷದ ಡಿಪ್ಲೊಮೋಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900957753. ಶತಮಾನ ಪೂರೈಸಿ ಕೊಡಗಿನಲ್ಲಿ ಮನೆ ಮಾತಾಗಿರುವ ಟೀಚರ್ಸ್ ಸ್ಟೋರ್ ಅಂಡ್ ಪ್ರಿಂಟಿಂಗ್ ಪ್ರೆಸ್ ವಿರಾಜಪೇಟೆ. ಇಲ್ಲಿ ಗುಣಮಟ್ಟದ ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿಗಳು, ಮುದ್ರಣಾ ಸೇವೆಗಳು ಲಭ್ಯವಿದೆ. ಗ್ರಾಹಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಟೀಚರ್ಸ್ ಸ್ಟೋರ್ ಅಂಡ್ ಪ್ರಿಂಟಿಂಗ್ ಪ್ರೆಸ್ ವಿರಾಜಪೇಟೆ ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಕಾವೇರಿ ಪದವಿ ಪೂರ್ವ ಕಾಲೇಜು ವಿರಾಜಪೇಟೆ. ಇಲ್ಲಿ 2022-23 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪಿಯುಸಿಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ತರಗತಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ನುರಿತ ಉಪನ್ಯಾಸಕರು, ಗುಣಮಟ್ಟದ ಶಿಕ್ಷಣ, ಸುಸಜ್ಜಿತ ಗ್ರಂಥಾಲಯ, ಕ್ರೀಡೆ, ಎನ್ಸಿಸಿ, ಎನ್ಎಸ್ಎಸ್ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶ ಇದೆ. ಇದರೊಂದಿಗೆ ಕ್ಯಾಂಟೀನ್ ವ್ಯವಸ್ಥೆ ಹಾಗೂ ಉಚಿತ ಬಸ್ ಸೌಲಭ್ಯ ಕೂಡ ಇದೆ. ನಿಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಂಪರ್ಕಿಸಿ ಕಾವೇರಿ ಪದವಿ ಪೂರ್ವ ಕಾಲೇಜು ವಿರಾಜಪೇಟೆ. ಕಾಲ್ 08274255472 ಅಥವಾ 9448648153. ತೇಂಬಾಡ್ ಕೊಡವ ಸಿನಿಮಾ ನಾಳೆ ಚೌವಾಚೆ ಪಿಂಜಾ ಮತ್ಯಾಂದ್ ಇರುತ್ತಂಜಾಂಗ್ ಪದ್ನಾಚೆ ಟಿ ಶರ್ಟ್ಗೇರಿ ಕೊಡವ ಸಮಾಜತ್ಲ್ ಮಜ್ಜನ 12:30 ಪಿಂಜಾ ಬೈಟಪಕ 6:30 ಮೂಂದು ಪ್ರದರ್ಶನ ಕಾಂಬ ಬಾರಿ ನೋಟಿ ಪುರುಡು ತಾರಿಂದ ಕಟ್ಟಣಿತ್ ತೇಂಬಾಡ್ ಸಿನಿಮಾ ತಂಡ. ಮೇ 9 ನಿಧನರಾದ ನಿವೃತ್ತ ಉಪ ಅರಣ್ಯ ವಲಯಾಧಿಕಾರಿ ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ಪಾಂಡಿಮನೆ ಎ ಕೃಷ್ಣಪ್ಪ ಅವರ ತಿಥಿ ಕರ್ಮಾಂತರನ ನಾಳೆ ನರ್ಸಿಗೆ ಏರ್ಪಾಡಾಗಿತ್ತು. ಆದರೆ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕೊಳ್ಳೋ. ಇದೀಗ ತಿಥಿ ಕರ್ಮಾಂತರ ಇದೇ ತಾರೀಕು 28 ಶನಿವಾರ ಮೃತರ ಸ್ವಂತ ಮನೆಯಲ್ಲಿ ನಡೆಸುವೆ. ಈ ಬದಲಾವಣೆನ ತಿಳ್ಕೊಂಡು ಮನೆವು, ಊರವು, ನೆಂಟರಿಷ್ಟರು ಎಲ್ಲ ಬಂದು ಸಹಕರಿಸೋಕುತ್ತ ಮೃತರ ಹೆಣ್ಣು ಪ್ರೇಮ, ಮಂಗ ದಿವ್ಯ ದರ್ಶನ್, ಮಕ್ಕ ಮತ್ತೆ ಅಳಿಯಂದರು ಕೇಳಿಕೊಂಡಳೋ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಡ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಪಿಯ, ಬೊಳ್ತ ಕುಪ್ಪಿಯ, ಚಾಲೆ, ಮಕ್ಕಳ ಕುಪ್ಪಿಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಗತ್ತಿ, ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ, ಮಂಗಲಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ಆತ್ಮೀಯ ಕೇಳುಗರೆ, ನರಮಂಡಲದ ಆರೋಗ್ಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಕುರಿತ ಬಾನುಲಿ ಸರಣಿ ನರನಾಡಿ ಇದೇ ಮೇ 18 ಪ್ರತಿ ಬುಧವಾರ ಸಂಜೆ 5:30 ಆಕಾಶವಾಣಿ ಮಂಗಳೂರು ಮತ್ತು ಮಡಿಕೇರಿ ಕೇಂದ್ರಗಳಿಂದ ಪ್ರಸಾರಗೊಳ್ಳಲಿದೆ. ಸ್ಟ್ರೋಕ್, ಎಪಿಲೆಪ್ಸಿ, ಮಕ್ಕಳ ನರರೋಗ ಸಮಸ್ಯೆಗಳು ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಕುರಿತ ಬಾನುಲಿ ಸರಣಿ ನರನಾಡಿ ಪ್ರತಿ ಬುಧವಾರ ಸಂಜೆ 5:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಳೆಗಾಲದ ಆಪನತ ತೊಂದರೆ ತಾಪತ್ರಯತನ ಅದುಪು ಚಿಡುವಕ್ಕೆ ಜಿಲ್ಲಾಡಳಿತ ಅವಶ್ಯ ತಯಾರಿ ಮಾಡಿಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟ್ಟ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಲ್ ಸುದ್ದಿಗಾರಗಳ ಕೂಡ ಮಾಹಿತಿ ಕೊಡ್ತಂಡ ತಕ್ಕ ಪರಂದ ಅವು ಮಳೆಗಾಲದ ಸಂದರ್ಭ ಆಪನತ ಪ್ರಕೃತಿ ಚಡಿನ ಅದುಪು ಚಿಡುವಕ್ ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ, ಪಿನ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿನ ರಚನೆ ಮಾಡಿತ್ ಮುಪ್ಪಡೆ ಸಭೆನ ಇಕ್ಕಾಕಲೆ ನಡೆದಿತ್ತು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವಗಳ ಕೊರವು ಕಾರ್ಯಕ್ರಮ ನಡೆದ ಸಭೆಯಲ್ಲಿ ಅವಶ್ಯ ಮುನ್ನೆಚ್ಚರಿಕೆ ಕ್ರಮ ಎಡತೋಕ್ ಸಂಬಂಧಪಟ್ಟ ಹಿಂಗಕ್ಕೆ ನಿರ್ದೇಶನ ಕೊಡ್ತಿತ್ತು ಎಂದು ಅರಿಚಿಟ್ಟ. ಮಿನ್ಯಕ ತಕ್ಕ ಪರಂದಿತ್ತು ತಾಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿಂಜಾ, ಜಿಲ್ಲಾ ಪಂಚಾಯತ್ ಸಿಇಒ ಮುಂದಾಳ ತನತ್ ಸಮನ್ವಯ ಸಮಿತಿನ ರಚನೆ ಮಾಡಿತ್ತು. ಕೂಟಕ್ ಸೆಸ್ಕ್, ಲೋಕೋಪಯೋಗಿ, ರಾಷ್ಟೀಯ ಹೆದ್ದಾರಿ, ಅರಣ್ಯ, ಅಗ್ನಿಶಾಮಕ, ಪಿಂಜಾ ಪೊಲೀಸ್ ಇಲಾಖೆ ತಂಗಡ ವ್ಯಾಪ್ತಿಯಲ್ಲಿ ಬಾರೆ ತಂಡತನ ರಚನೆ ಮಾಡಿ ಕಾರ್ಯಾಚರಣೆ ನಡೆಸುವನಿಗೆ ಸೂಚನೆ ಕೊಡುತ್ತದಾಯಿತು ಅಣ್ಣನ ಜಿಲ್ಲಾಧಿಕಾರಿ ಬಪ್ಪವಾರ. ಎನ್ಡಿಆರ್ಎಫ್ ತಂಡ ಜಿಲ್ಲೆಗೆ ಬಪ್ಪ ಎಂದು ಮಾಹಿತಿ ತಂತು. ಮಾರ್ಚ್ ಪಿಂಜ ಏಪ್ರಿಲ್ ತಿಂಗಳ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಧ್ಯಯನ ಮಾರ್ಕ್ಸ್ ಪಡೆದ ಮಕ್ಕಳ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಸಾರ್ವಜನಿಕ ಶಿಕ್ಷಣ ಇಲಾಖೆರ ಆದನೆಲ್ಲಿ ಇಂದು ಸನ್ಮಾನ ಮಾಡಿಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದ ತಕ್ಕ ಪರಂದ ಜಿಲ್ಲಾಧಿಕಾರಿ ಡಾ ಸತೀಶ್, ವಿದ್ಯಾರ್ಥಿಗಳ ಬದುಕಲು ಎಸ್ಎಸ್ಎಲ್ಸಿ ಪಿಯುಸಿ ಮುಖ್ಯಾನ ಕಾಲಘಟ್ಟ ಆಯ್ತು. ಅಧ್ಯಯನ ಮಾರ್ಕ್ಸ್ ಸ್ವಲ್ಪ ಮಕ್ಕಳ ಮೇಲೆ ಸಮಾಜಕ್ಕೆ ಬಲ್ಯ ಮಟ್ಟದ ನಿರೀಕ್ಷೆ ಇಪ್ಪ, ಅದನ್ನ ಉಳ್ಕೊಂಡು ನಲ್ಲ ಸಮಾಜ ಕೊಟ್ಟೊಂದು ಕೆಮಿ ತಕ್ಕಣಿಚಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೇದಮೂರ್ತಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಕೂಡನಿಕೆ ಮುಖ್ಯ ಪಟ್ಟಣ ಹಾಜರಿಲ್ ಕಾರ್ಯಕ್ರಮ ನಡೆದತ್ತು. ಆರೋಗ್ಯ ಇಲಾಖೆ ಆದನೆಲ್ಲಿ ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದ ನರ್ತಿಯನ್ನುಳ್ಳ ಕೋವಿಡ್ ಚೂದುಮದ್ದು ಶಿಬಿರತನ ಇದೇ 25 ಕಾವೇರಿ ಕಲಾಕ್ಷೇತ್ರದ ಬದಲು ರೋಟರಿ ಭವನತ್ ನರ್ತುವ ಅಂದು ಮಡಿಕೇರಿ ತಾಲೂಕು ಆರೋಗ್ಯಾಧಿಕಾರಿ ಅರಿಚಿಟಿತು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ತರಾಡಿಲು ಜಿಲ್ಲಾಧಿಕಾರಿಯ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 27 10 ಯವಕಪಾಡಿ ಗ್ರಾಮತ್ರ ಕಕ್ಕಬೆ ಹೈಸ್ಕೂಲಲ್ಲಿ ನಡಪ. ಜಿಲ್ಲಾಧಿಕಾರಿ ಕೂಡನಿಕೆ ಜಿಲ್ಲಾ ಮಟ್ಟದ ಅಧಿಕಾರಿಯ ಈ ಕಾರ್ಯಕ್ರಮಕ್ಕೆ ಕೂಡಿಯಾಡುವನಗೊಂಡು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟನಿಕೆ ಸಾರ್ವಜನಿಕಂಗಡ ಅಹವಾಲನ ಇದೇ 25 ಒಳೆಯ ಸಂಬಂಧಪಟ್ಟ ನಾಡ ಕಚೇರಿ ಇಲ್ಲಿಂಗಿ ತಾಲೂಕು ಕಚೇರಿ ಕೊಪ್ಪಚಿಡುವನಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅರಿಚಿಟಿತು. ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮ